ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತಿ ಹಾಗೂ ರಾಗಿ ಕೃಷಿ ಅನುಭವಗಳ ಕುರಿತು ಜಗಳೂರು ತಾಲೂಕು ಲಕ್ಕಂಪುರ ಗ್ರಾಮದ ಕೃಷಿಕ ಜಿ ಗೋಣಿಬಸಪ್ಪ ಅವರೊಂದಿಗೆ ಸಂದರ್ಶನ. ನಂತರ ನೇಗಿಲ ಮಿಡಿತದಲ್ಲಿ ಗೋಡಂಬಿ ಬೆಳೆಯಲ್ಲಿನ ಪೋಷಕಾಂಶಗಳು ಮತ್ತು ನೀರಿನ ನಿರ್ವಹಣೆ ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎಸ್ ಕಾರ್ತಿಕ್. ಹರಿಯಾ, ಕೀಟನಾಶಕ ಖರೀದಿ ಬಂದ್ಯಾ? ಹಾ, ಕೃಷಿ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಏನ್ ಸಲಹೆ ಕೊಟ್ರು? ಅದೇ, ಕೀಟನಾಶಕ ರಿಜಿಸ್ಟರ್ಡ್ ಅಂಗಡಿಯಿಂದಾನೇ ಖರೀದಿಸಬೇಕು. ಔಷಧ ಸೀಲ್ ಬಂದ್ ಆಗಿರ್ಬೇಕು. ಶೀಶೆಯಲ್ಲಿ ಬಳಕೆಯ ಅಂತಿಮ ದಿನಾಂಕ, ಬಳಕೆ ಪ್ರಮಾಣ ಮತ್ತು ವಿಧಾನ ಅಗತ್ಯವಾಗಿ ಬರೆದಿರಬೇಕು. ಮತ್ತೆ ನಗದು ರಶೀದಿಯನ್ನ, ಡೀಲರ್ ಹೆಸರು, ಔಷಧದ ಹೆಸರು, ಬ್ಯಾಚ್ ನಂಬರ್ ಜೊತೆ ಅಗತ್ಯವಾಗಿ ಪಡ್ಕೋಬೇಕು. ತಿಳಿತಾ? ನಕಲಿ ಔಷಧಗಳಿಂದ ಹೊಲ ಉಳಿಸಿ, ಸರಿಯಾದ ಔಷಧಿ ತಂದು ಬೆಳೆ ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ, ತುಂಬಾಗಿ ಫಸಲು ನಗುತ್ತ. ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551ಕ್ಕೆ ನಿಶುಲ್ಕ ಕರೆ ಮಾಡಿ. ದುಃಖ ಕಳೆಯಿತೋ, ಸುಖತ ಬಂದಿತೋ. ಭತ್ತದ ಫಸಲು ಸಮೃದ್ಧ ಕದಲ್ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ಪಿಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜನು ತಂದಿದ್ರ? ಇನ್ನೇನ್ ಮಾಡಿದ್ರಿ? ಹೊಲದ 12 ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ. ದೂರವಾಣಿ ಸಂಖ್ಯೆ 1800-1800-1551ಕ್ಕೆ ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ದೂರವಾಣಿ ಸಂಖ್ಯೆ 1800-1800-1551ಕ್ಕೆ ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕ್ಕೆ ಕರೆ ಮಾಡಿ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಲ್ಲಿ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಈಗ ಕೇಳಿ ಸೂರ್ಯಕಾಂತಿ ಹಾಗೂ ರಾಗಿ ಕೃಷಿ ಅನುಭವಗಳ ಕುರಿತು ಜಗಳೂರು ತಾಲೂಕು ಲಕ್ಕಂಪುರ ಗ್ರಾಮದ ಕೃಷಿಕ ಜಿ ಗೋಣಿಬಸಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಲಕ್ಕಂಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಗೋಣಿ ಬಸಪ್ಪ ಅವರನ್ನ ಮಾತಾಡಿಸ್ತಾ ಇದೀವಿ. ಅವರು ಲಾಭದಾಯಕವಾಗಿ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ರಾಗಿ ಮತ್ತು ಸೂರ್ಯಕಾಂತಿ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಗೋಣಿ ಬಸಪ್ಪ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ಸರ್. ಗೌಣಿಬಸಪ್ಪ ಅವರು ಹೇಳಿ, ನಿಮ್ಮ ಒಂದು ಕೃಷಿ ಬದುಕಿನ ಆರಂಭ ಯಾವ ರೀತಿ ಮಾಡಿಕೊಂಡ್ರೆ? ಸರ್, ನಾವು ಚಿಕ್ಕವರಿದ್ದಾಗ್ಲೇ ಜಾಸ್ತಿ ಓದ್ಲಿಲ್ಲ ಸರ್, ಅದರಿಂದ ವ್ಯವಸಾಯಕ್ಕೆ ತೊಡಕೊಂಡ್ವಿ ಸರ್. ಈಗ ಎಲ್ಲೇ ತನಕ ವಿದ್ಯಾಭ್ಯಾಸ ಮಾಡಿದ್ರಿ ಗೋಣಿಬಸಪ್ಪ ಅವರೇ? ಬರೇ ಒಂದು 4-5 ಮಾಡಿದ್ವಿ ಸರ್ ಅಷ್ಟೇ. ಯಾಕೆ ಮುಂದೆ ಓದಕ್ ಆಗ್ಲಿಲ್ವಾ ನಿಮ್ ಕೈಲಿ? ಇಲ್ಲ ಸರ್, ಅವತ್ತು ಕಷ್ಟ ಕಾಲ, ಅದರಿಂದ ನಮ್ ತಂದೆಯವರು ಓದಿಸ್ಲಿಲ್ಲ ಸರ್. ಏನ್ ಕಷ್ಟ ಬಂತ ಅವತ್ತಿನ ಸಂದರ್ಭದಲ್ಲಿ? ಅವತ್ತು ಬೆಳೆ ಮತ್ತೊಂದು ಯಾವುದು ಇರಲಿಲ್ಲ ಸರ್, ಅದರಿಂದ ನಾವು ಹೊರಗಡೆ ಹೋಗಿ ಕೂಲಿ ಮಾಡಿ ಬದುಕಿದ್ವಿ ಸರ್. ಈಗ ಹೊರಗಡೆ ಹೋಗಿ ಕೂಲಿ ಅಂತಂದ್ರೆ ಎಲ್ಲೆಲ್ಲಿ ತನಕ ಹೋಗಿ ಕೂಲಿ ಮಾಡಿದ್ರ? ದಾವಣಗೆರೆ ಡಿಸ್ಟಿಕ್ ನಲ್ಲಿ ಅಲ್ಲೇ ಬಹಳ ದಿವಸ ಮಾಡಿದ್ವಿ ಸರ್. ಏನ್ ಕೆಲಸ ಸಿಕ್ತಿ ನಿಮಗೆ ಅವತ್ತಿನ ಸಂದರ್ಭದಲ್ಲಿ? ಕೂಲಿ ಕೆಲಸ? ಅವತ್ತು ಕೂಲಿ ಕೆಲಸ ಅಂದ್ರೆ ಕಬ್ಬು ಕಡಿಯೋದು ಸರ್, ನೆಲ್ಲು ನಾಟಿ ಮಾಡೋದು, ನೆಲ್ ಕೊಯ್ಯೋದು, ಕಬ್ಬು ಕಡಿಯೋದು, ಮತ್ತೆ ಅಲ್ಲೆಲ್ಲ ಕೃಷಿಕರ ಕೆಲಸಗಳನ್ನೆಲ್ಲ ಮಾಡ್ತಿದ್ವಿ ಸರ್. ಈಗ ಅವತ್ತಿನ ಸಂದರ್ಭದಲ್ಲಿ ನಿಮಗೆ ಕೃಷಿ ಭೂಮಿ ಇರ್ಲಿಲ್ವಾ? ಇತ್ತು ಸರ್, ಇದ್ರೂ ಅವತ್ತು ಮಳೆ ಬೆಳೆಗೆ ಇದಾಗ್ಬಿಟ್ಟು ಅವತ್ತಿನ ಮಾಡಾಟದಲ್ಲಿ ನಮಗೆ ಬೆಳೆ ಏನು ಸಿಗ್ತಿರ್ಲಿಲ್ಲ ಸರ್. ಅದರಿಂದ ನಾವು ಕಷ್ಟಕರ ಜೀವನ ಆಗಿದ್ರಿಂದ ಮತ್ತೆ ಬದುಕಕ್ಕೆ ದಾವಣಗೆರೆ ಡಿಸ್ಟಿಕ್ಗೆ ಹೋಗಿದ್ವಿ ಸರ್. ಈಗ ಮಳೆ ಇರಲಿಲ್ಲ ಅಂತ ನಿಮಗೆ ಬೆಳೆ ಸಿಗ್ಲಿಲ್ವಾ ಅಥವಾ ಮಳೆ ಜಾಸ್ತಿಯಾಗಿ ಬೆಳೆ ಸಿಗ್ಲಿಲ್ವಾ? ಸರ್, ಮಳೆ ಇಲ್ಲ ಕೈ ಕೊಡವು ಮೇಲತ್ವಾಗು ಅವತ್ತಿನ ಉಳಿಮೆ ಮಾಡ್ತಕ್ಕಂಥದ್ದು ಒಂದು ಬೆಳೆಸ್ತಕ್ಕಂಥ ಒಂದು ಐಡಿಗಳು ಅವತ್ತಿನ ಕೃಷಿಕರಿಗೆ ಸ್ವಲ್ಪ ಬಹಳ ಕಮ್ಮಿ. ಹಂಗಾಗಿ ನಾವೆಲ್ಲ ಬೆಳೆ ಕೈ ಕೊಟ್ಟಿದ್ರಿಂದಲೇ ನಾವು ಬದುಕ ರೀತಿಗೆ ಕೂಲಿ ನಾಲಿಗೆಗೆ ಹೋಗಿದ್ವಿ ಸರ್. ಎಷ್ಟು ವರ್ಷ ಹೊರಗಡೆ ನೀವು ದುಡಿದ್ರ, ನಂತರ ಎಷ್ಟು ದಿನಗಳ ನಂತರ ಮತ್ತೆ ಈ ಕೃಷಿ ಬದುಕಿ ಬಂದ್ರ? ಸುಮಾರು 16 ವರ್ಷಗಳ ಕಾಲ ಅಲ್ಲಿ ದುಡ್ದಿವಿ ಸರ್. ಕೃಷಿ ಬದುಕಿ ಬಂದ್ಮೇಲೆ ಮತ್ತೆ ಪುನಃ ಯಾವ ರೀತಿ ಇಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡ್ರ, ಏನು ನೀರಾವರಿ ಮಾಡಿದ್ರ, ಯಾವ ರೀತಿ ಮಾಡಿದ್ರ? ಇಲ್ಲ ಸರ್, ಕೃಷಿಗೆ ಜಮೀನ ಮಳೆ ಆಶ್ರಿತಲ್ಲೇ ಬೆಳೆಯಕ್ ಪ್ರಾರಂಭ ಮಾಡಿದ್ವಿ ಸರ್. ಏನೇ ಬೆಳಿತಿದ್ರ ನೀವು ಕೃಷಿಗೆ ಪ್ರಾರಂಭದಲ್ಲಿ ಇಲ್ಲಿ ಬಂದಾಗ? ಪ್ರಾರಂಭದಲ್ಲಿ ಬಂದಾಗ ಎಳ್ಳು, ಶೇಂಗಾ, ರಾಗಿ, ಜೋಳ ಬೆಳಿತಿದ್ವಿ ಸರ್. ಈಗ ಇವತ್ತು ಸಹ ನೀವು ಎಳ್ಳು ಬೆಳಿತಾ ಇದ್ರ? ಒಳ್ಳೆಯ ಒಂದು ಎಣ್ಣೆ ಕಾಳು ಬೆಳೆ, ಒಳ್ಳೆ ರೇಟ್ ಸಿಗುತ್ತೆ ಅದಕ್ಕೆ. ಎಳ್ಳು ಸ್ವಲ್ಪ ಕಮ್ಮಿ ಮಾಡಿದ್ವಿ ಸರ್, ಅದನ್ನ ಕರ್ಸ್ಪಂಡಿಷನ್ ಮಾಡೋದು ಈಗ ಆಳು ಸಳೆಂದು ಬಹಳ ತೊಂದರೆ ಅಂತಂದು ಹೇಳ್ಬಿಟ್ಟು, ಹಂಗಾಗಿ ಮತ್ತೆ ಸ್ವಲ್ಪ ಶೇಂಗಾ, ರಾಗಿ, ಮೆಕ್ಕೆಜೋಳ, ಸೂರ್ಯಕಾಂತಿ ಇಂಥವನ್ನೆಲ್ಲ ಮಾಡ್ತಾ ಇದ್ವಿ ಸರ್. ಒಟ್ಟಾರೆ ಎಷ್ಟೆಕರೆ ಕೃಷಿ ಭೂಮಿ ಇದೆ ನಿಮಗೆ? ನಮಗೆ ಒಂದು 10 ಎಕರೆ ಜಮೀನು ಇದೆ ಸರ್. ಈಗ 10 ಎಕರೆ ಒಂದೇ ತರ ಬರುತ್ತಾ ಬೇರೆ ಬೇರೆ ಕಡೆ ಇದೆಯಾ? ಒಂದೇ ಕಡೆ ಇದೆ ಸರ್. ಈಗ ನೀರಾವರಿ ಮಾಡ್ಬೇಕಂತ ಅನಿಸ್ಲಿಲ್ವಾ ನಿಮಗೆ? ನೀರಾವರಿ ಮಾಡಿದ್ವಿ ಸರ್, ಅದನ್ನ ಈಗ ಮಾಡಿಸೋದ ಆಗದಿದ್ರಿಂದ ನಾವು ನೀರು ಮಾಡಿದ ಏನ್ ಮಳೆ ಆಶ್ರಿತ ಬಿತ್ತಿ ತಿರ್ಗ ಮಳೆ ಏನಾದ್ರೂ ಕೈ ಕೊಟ್ಟಾಗ ಸ್ವಲ್ಪ ನೀರ್ ಕಟ್ತೀವಿ ಸರ್. ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರ ನೀವು 10 ಎಕರೆ ಜಮೀನಲ್ಲಿ? 3 ಹಾಕಿಸಿದ್ವಿ ಸರ್. ಈಗ 3ರಲ್ಲೂ ಸಾಕಷ್ಟು ನೀರು ಸಿಗುತ್ತೆ ನಿಮಗೆ? ಇಲ್ಲ ಸರ್, 1 ಹೊಡಿತದೆ ಸರ್. ಈಗ 1ರಲ್ಲಿ ನಿಮಗೆ ಸಾಕಷ್ಟು ನೀರು ಇದೆಯಾ? ಇದೆ ಸರ್. ಈಗ ಏನಾದ್ರೂ ಒಂದು ತೋಟಗಾರಿಕೆ ಬೆಳೆ ಬೆಳಿಬೇಕು, ತೆಂಗು ಬೆಳಿಬೇಕು, ಮಾವು ಬೆಳಿಬೇಕು, ಸಪೋಟ ಬೆಳಿಬೇಕು, ಅಡಿಕೆ ಬೆಳಿಬೇಕು, ಈ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಲಿಲ್ಲ? ಮಾಡಿದ್ವಿ ಸರ್, ಈಗಲೂ ಇದೆ ಮನಸ್ಸಿನಲ್ಲಿ, ಯಾವಾಗಲೂ ಇದೆ. ಆದ್ರೆ ಈಗ ಮಾಡ್ಬೇಕಂತಂದ ಹೇಳಿದ್ರೆ ಅದಕ್ಕೆ ಖರ್ಚು ನಿಭಾಯಿಸಕ್ಕೆ ಆಗದಿದ್ರಿಂದ ನಾವು ಅದನ್ನ ಮಾಡಕ್ ಆಗಿಲ್ಲ ಸರ್. ಮತ್ತೆ ಇವನ್ನೇ ಬೆಳ್ಕೊಂಡ್ ಬರ್ತಾ ಇದೀವಿ ಸರ್. ಅಂದ್ರೆ ಈಗ ಯಾವುದೇ ಒಂದು ತೋಟಗಾರಿಕೆ ಬೆಳೆ ಮಾಡ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ನಿಮಗೆ ಹಣ ಬೇಕಾಗುತ್ತೆ. ಹ್ಞೂ ಸರ್. ಈಗ ಇವತ್ತು ಏನೋ ಅಡಿಕೆ ಹಾಕ್ತಾರೆ ಅಂತಂದ ಹೇಳ್ಬಿಟ್ಟು ನಾವು ಅಡಿಕೆ ಹಾಕ್ಬೇಕು ಅಂತಂದ ಹೇಳಿದ್ರು, ಇವತ್ತು ಬರೀ 1,000 ಸಸಿ ಹಾಕ್ಬೇಕಂದ್ರೆ 150,000 ರೂಪಾಯಿ ಬೇಕು ಸರ್. 35-40 ರೂಪಾಯಿ ಅಂತ ಸಸಿ ಹೇಳ್ತಾರೆ ಸರ್. ಅದರಿಂದ ನಾವು ದುಡ್ಡು ಹಾಕದಾಗಲ್ಲ ಅಂತಂದ ಹೇಳ್ಬಿಟ್ಟು ನಾವು ಇವನ್ನೇ ಮಾಮೂಲು ಬೆಳೆಗಳನ್ನ ಬೆಳ್ಕೊಂಡು ಬರ್ತಿದ್ದೀವಿ ಸರ್. ಈಗ 1 ವರ್ಷ ತಡವಾಗಿ ನೀವು ಅಡಿಕೆ ಹಾಕಿದ್ರು ಸಹ ಪರವಾಗಿಲ್ಲ, ಈಗ ಗೋಡ್ ತಂದು 6-5 ಸಸಿ ಮಾಡ್ಕೋಬೋದಲ್ಲ ನೀವು? ಮಾಡೋಣಂತ ಅಭಿಪ್ರಾಯ ಇದೆ ಸರ್. ಏನೋ ನೀರು ಪಾರು ಇವೆಲ್ಲ ಇಂಪ್ಲಿಮೆಂಟ್ ಆಗ್ತಾವೆ, ಕೆರೆಗಳಿಗೆಲ್ಲ ನೀರು ಬಿಡ್ತೀವಿ ಅಂತಂದು ಹೇಳಿದ್ದಾರೆ. ಬಂದಾಗ ಸ್ವಲ್ಪ ಮಾಡೋಣ, ಈಗಲೇ ಮಾಡಿಕೊಂಡ್ರೆ ನಾವು ಇನ್ನೂ ನೀರು ಪಾರು ಬರ್ದಲ್ಲೇ ಮತ್ತೆ ಬೋರ್ ಕೈ ಕೊಟ್ರೆ ನಮಗೆ ಅವನ್ನೆಲ್ಲ ತೇತರಿಸ್ಕೊಳಕ್ ಆಗೋದಲ್ಲ, ಮತ್ತೆ ಆ ಖರ್ಚು ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಭಾಳ ಖರ್ಚು ಬರ್ತದೆ ಅಂತಂದೇಳಿ ನಾವಿನ್ನ ಆ ಒಂದು ಮೊದಲು ಪ್ರಯತ್ನದಲ್ಲಿ ಹಂಗೆ ಹೋಗ್ತಾ ಇದೀವಿ ಸರ್. ಈಗ ಅಡಿಕೆಗೆ ಅಂದ್ರೆ ಸಾಕಷ್ಟು ನೀರು ಬೇಕಾಗುತ್ತೆ, ಈಗ ನೀರಿನ ಸಮಸ್ಯೆ ಆಗ್ಬಹುದು ಅಂತೇಳಿ ನೀವು ಒಂದ್ ಸ್ವಲ್ಪ ಹಾಕಕ್ ಮುಂದೆ ಬರ್ತಾ ಇಲ್ಲ. ಈಗ ಬೇರೆ ಎಲ್ಲ ಮಾವು ಹಾಕ್ಬೋದು, ತೆಂಗ್ ಹಾಕ್ಬೋದು, ಈಗ ಹೆಚ್ಚಿಗೆ ನೀರು ಬೇಕಾಗಲ್ಲ ಹಾಕ್ಬೋದು ಸರ್. ಒಂದ್ 3 ವರ್ಷ ಅವನ್ನ ಸಸಿ ಸಾಕಿದ್ರೆ 3 ವರ್ಷದ ಮೇಲೆ ಅವು ತನ್ನಟಿ ತಾನೇ ಮಳೆ ಆಶ್ರಯದಲ್ಲೇ ಬೆಳೀತದವೆ. ಆದ್ರೆ ನಮ್ಮ ಒಂದು ಏರಿಯಾದಲ್ಲಿ ಸ್ವಲ್ಪ ಅವನ್ನೆಲ್ಲ ಕಾಪಾಡ್ಕೊಂಡು ಹೋಗೋದು ಬಹಳ ವಜೆ ಸರ್. ಸ್ವಲ್ಪ ಈಗ ಬಿತ್ತನೆ ಮುಂಚಿತವಾಗಿ ನೀವು ಅಂದ್ರೆ ಭೂಮಿ ಸಿದ್ಧತೆ ಅಂದ್ರೆ ಯಾವ ರೀತಿ ಮಾಡ್ಕೊಳ್ತೀರಾ ನೀವು? ಎತ್ತಲಿಂದ ಹೊಡಿತಿದ್ದೀವಿ ಉಳುಮೆನ. ಈಗ ಟ್ಯಾಕ್ಟರ್ಗಳು ಬಂದವೆ, ಟ್ಯಾಕ್ಟರಿಂದ ಉಳುಮೆ ಮಾಡಿಸ್ಬಿಟ್ಟು ತಿರ್ಗ ಮಳೆ ಬಂದ ನಂತರನ ಸ್ವಲ್ಪ ಚೆಲ್ ಹೊಡ್ಕೊಂಡ್ತೀವಿ. ಮತ್ತೆ ಅದು ಕಂಟ್ರಿ ಬಲರಾಮ ಅಂತಂದು ಹೇಳಿ ಬಂದವ ಸರ್, ಅವನ್ನೆಲ್ಲ ಹೊಡಿಸ್ಬಿಟ್ಟು ತಿರ್ಗ ಮತ್ತೆ ಕುಂಟೆ ಹರಿಸಿ ಹಸನ್ ಮಾಡಿಕೊಂಡು ತಿರ್ಗ ಮತ್ತೆ ನಾವು ಏನು ಆಯ್ಕೆ ಮಾಡ್ಕೊಂಡು ಬೀಜ ಬಿತ್ತಬೇಕು ಅಂತಂದಿರ್ತೀವಿ, ಆ ಬೀಜಗಳನ್ನು ನಾವು ಬಿತ್ತದೀವಿ ಸರ್. ಒಬ್ಬ ರೈತರಾಗಿ ನೀವು ಈಗ ಟ್ರಾಕ್ಟರ್ ಯಾಕೆ ಬಳಸ್ತೀರಿ ನೀವು? ಎತ್ತುಗಳು ಸಾಕಾಣಿಕೆ ಮಾಡಿ ಸಾಕಷ್ಟು ಬೇಸಾಯ ಕ್ರಮ ಅದ್ರಾಗೆಲ್ಲ ಮಾಡಿದ್ರೆ ಖರ್ಚು ಕಡಿಮೆ ಮಾಡಿಕೊಳ್ಬಹುದಲ್ಲ? ಟ್ರಾಕ್ಟರ್ ಇಂದ ಉಳುಮೆ ಮಾಡಿಕೊಂಡು ಸ್ವಲ್ಪ ಸ್ಟಾರ್ಟಿಂಗು, ಅನಂತರವಾಗಿ ಎತ್ತಿನಿಂದ ಮಾಡ್ತಾ ಇದೀವಿ ಸರ್. ಈಗ ಮಾಗಿ ಉಳುಮೆ ಅಂತಂದ್ರೆ ಸಾಮಾನ್ಯವಾಗಿ ನೀವು ಯಾವ ಕಾಲದಲ್ಲಿ ಮಾಡ್ತೀರಾ ಸರ್? ನಾವು ಹಿಂಗಾರಿ ಬೆಳೆ ಕಟಾವ್ ಆಗ್ಬೇಕಲ್ಲ ಸರ್, ತೊಗರಿ ಪಗರಿ ಇಂಥವೆಲ್ಲ ಉಳ್ಳಿ ಹಾಕಿರ್ತೀವಿ, ಅವೆಲ್ಲ ಕಟಾವ್ ಆದ್ಮೇಲೆ ನಂತರ ಮಾಡ್ತೀವಿ ಸರ್. ಈಗ ಬಿತ್ತನೆ ಮುಂಚಿತವಾಗಿ ನೀವು ಭೂಮಿ ಉಳಿ ಮಾಡ್ತಿರಲ್ಲ, ಅಂತ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ ಜಮೀನಿಗೆ? ಸರ್, ಕೊಟ್ಟಿಗೆ ಗೊಬ್ಬರ ಅಂತಂದೇಳಿದ್ರೆ ನಾವು ಅದನ್ನ ಹೊಲ ಸಾಪ್ ಮಾಡ್ಕೊಂತೀವಿ, ಹೊಲ ಸಾಪ್ ಮಾಡ್ಕೊಂಡ್ಮೇಲೆ ಗೊಬ್ಬರ ಏರ್ಬಿಟ್ಟು ಅದನ್ನ ಉಗ್ಗಿ ಬಿಡ್ತೀವಿ ಸರ್ ಹೊಲ ತುಂಬಾನ. ಉಗ್ಗಿದಾಗ ತಿರುಗ ಮತ್ತು ಅದೇ ಇಚ್ಚಾಲ ಅಂತ ಬಿಡಿಸ್ತೀವಿ ಸರ್, ಬಿಟ್ಬಿಟ್ಟು ತಿರುಗ ಮತ್ತು ಎತ್ತಿನಿಂದ ಅರಿಕೊಂಡು ಆಮೇಲೆ ಬೀಜ ಬಿತ್ತೀವಿ ಸರ್. ಈಗೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ? ಕೊಡ್ತೀವಿ ಸರ್, ಕೊಟ್ಟಿಗೆ ಗೊಬ್ಬರನ್ನು ಕೊಡ್ತೀವಿ. ಮತ್ತೆ ಈಗ ಬಿತ್ತಬೇಕಾದ್ರೆ ಬೀಜಕ್ಕೆ ಸಣ್ಣ ಕಾಳಿಗೆ ಎಲ್ಲಾನ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕ್ದಲ್ಲ ಯಾವ್ದನ್ನು ಮಾಡಕ್ ಆಗಲ್ಲ ಸರ್. ಈಗ ಮಾಡ್ತಾರೆ ರಾಸಾಯನಿಕ ಗೊಬ್ಬರ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ ಸರ್? ನಾವು ಎಕರೆಗೆ ಏನಿಲ್ಲ ಅಂದ್ರೆ ಒಂದು ಚೀಲ, ಒಂದೂವರೆ ಚೀಲ ಅಷ್ಟ ಸರ್. 50 ಕೆಜಿ? ಹೌದು ಸರ್, 50 ಕೆಜಿ. ಈಗ ಈ ವರ್ಷದ ಮಟ್ಟಿಗೆ ನೀವು ರಾಗಿ ಮತ್ತು ಈ ಸೂರ್ಯಕಾಂತಿ ಹಾಕಿದ್ವಿ ಅಂತ ಹೇಳಿದ್ರ, ಸೂರ್ಯಕಾಂತಿ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರ? 5 ಎಕರೆಗೆ ಹಾಕಿದ್ವಿ ಸರ್. ಈಗ ಸೂರ್ಯಕಾಂತಿ ಬೀಜ ಯಾವ ಬೀಜ ಆಯ್ಕೆ ಮಾಡ್ಕೊಂಡ್ರೆ ಯಾವ ತರ ನೀವು ಬಿತ್ತನೆ ಮಾಡಿದ್ರ? ಸೂರ್ಯಕಾಂತಿ ಮೈಕೆ 17-17 ಹಾಕಿದ್ವಿ ಸರ್, ಚೆನ್ನಾಗಿ ಬರುತ್ತೆ ಸರ್. ಅದನ್ನ ಈಗ ನಾವು ಎತ್ತಿನಿಂದ ಸಾಲು ಹೊಡಿತೀವಿ ಸರ್, ಸಾಲು ಹೊಡೆದ್ಬಿಟ್ಟು ಅದನ್ನ ಕೈಲಿಂದ ಆದ್ರೂ ಹಾಕ್ಸ್ಬೋದು, ಮೇಲೆ ಬಿತ್ಬೇಕು ಸರ್, ಅದನ್ನ ಅಂತರವಾಗಿ ಇರಬೇಕು, ಸ್ವಲ್ಪ ಆಳ ಆದ್ರೆ ಉಟ್ಟಲ್ಲ, ಅದರಿಂದ ಬಿತ್ತಿದ್ರು ದಪ್ಪ ಇದ್ರೆ ಕಿತ್ ಬಿಡ್ತೀವಿ ಸರ್, ಅರ್ಧ ಅಡಿ ಮುಕ್ಕಾಲು ಅಡಿ ಹಿಂಗೆಲ್ಲ ಬಿಟ್ಬಿಟ್ಟು ಅಂದ್ರೆ ಸಡ್ಡೆ ಮುಖಾಂತರ ಬಿತ್ಬಹುದು ಅಂತ? ಬಿತ್ಬಹುದು ಸರ್. ಮತ್ತೆ ಈಗ ಊರ್ಸ್ಬೇಕಂದ್ರೆ ಆಳು ಸಾಳಿಂದು ಬಹಳ ಖರ್ಚು ಎರ್ಚು ಬರ್ತದೆ ಸರ್, ಅದಕ್ಕೆ ಸಣ್ಣಗಾಳಲ್ಲ ಅದನ್ನ ಇಂಗಡಿಸಿ ಇಂಗಡಿಸಿ ಒಂದೊಂದೇ ಉದುರ್ಸಕ್ಕೆ ಸ್ವಲ್ಪ ತ್ರಾಸ ಆಗುತ್ತೆ. ಅದನ್ನ ನಮ್ಮ ಊರಿಸಿದ್ರು ಪಾಡಸ ಊರಿಸಿದ್ರೆ ಬಹಳ ಚೆನ್ನಾಗಿ ಬರ್ತೈತೆ, ಬೀಜನೂ ಬಹಳ ಹೊಲಕ್ಕೆ ಹೋಗುತ್ತೆ. ಹಂಗಾಗಿ ಮತ್ತೆ ಈಗ ಜನದ ಅಡಚಣೆಯಿಂದ ಅದನ್ನೆಲ್ಲ ಕೆಲಸ ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸಡ್ಡೆಲ್ಲೇ ಬಿತ್ತು ಬಿಡ್ತೀವಿ. ಈಗ ಸಡ್ಡೆ ಮುಖಾಂತರ ಬಿತ್ತನೆ ಮಾಡೋದ್ರಿಂದ ಸೂರ್ಯಕಾಂತಿಯನ್ನ ಅಂದ್ರೆ ಬೀಜ ಇಡ್ತಾ ಸಿಗುತ್ತಾ ನಿಮಗೆ? ಅದನ್ನ ಕಂಟ್ರೋಲ್ ಆಗಿ ಬಿತ್ತಿದೆ ಬಿಟ್ರೆ ಸಿಗ್ತತೆ, ಎಲ್ಲೋ ಸ್ವಲ್ಪ ಮತ್ತೆ 2-3 ಒಂದೇ ಹತ್ರ ಬಿದ್ದ ಹತ್ರ ಅದನ್ನ ಕಳೆ ಗಿಳೆ ತೆಗಿತೀವಲ್ಲ, ಆ ನಂತರವಾಗಿ ಅದನ್ನ ಒಂದೊಂದು ಕಿತ್ ಬಿಡ್ತೀವಿ ಸರ್. ಈಗ ದಾಯ ಅಂತಂದ್ರೆ ಯಾವ ದಾಯದಲ್ಲಿ ಬಿತ್ತನೆ ಮಾಡ್ತೀರಾ ಸರ್? 1.5-2 ಅಡಿ ತನಕ ಹೊಡಿಬೋದು ಸರ್, 1.5-2 ಅಡಿ ಹೊಡೆದಷ್ಟು ಡಿಸ್ಟೆನ್ಸ್ ಇದ್ದಷ್ಟು ಮತ್ತು ಸಸಿಯಿಂದ ಸಸಿಗೂ ಡಿಸ್ಟೆನ್ಸ್ ಇದ್ದಷ್ಟು ಅದು ಬಲಿಷ್ಠವಾಗಿ ಚೆನ್ನಾಗಿ ಒಳ್ಳೆ ತೆನೆ ಬರ್ತದೆ ಸರ್. ಈಗ ಸಸಿಯಿಂದ ಸಸಿಗೆ ಎಷ್ಟು ದೂರ ಇರಬೇಕು ಅಂತ ಹೇಳ್ತೀರಾ ಸರ್? 1.5-2 ಅಡಿ ಇದ್ರೂ ನಡೀತದ ಸರ್, ಅದೇನು ಕಲಿತೈತ ಸರ್. ಹಂಗಾದ್ರೆ 1 ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಮಾಡ್ತೀರಾ ಈ ಸೂರ್ಯಕಾಂತಿ ಬೀಜನ ಸರ್? 2 ಕೆಜಿ ಹೋಗುತ್ತೆ ಸರ್. 2 ಕೆಜಿ? ಹ್ಮ್ ಸರ್. ಈಗ ಅವನ್ನ ಸೂರ್ಯಕಾಂತಿ ಬೀಜ ತರ್ತೀರಿ, ಅದನ್ನ ನೀರಿನಲ್ಲಿ ನೆನೆಟ್ಟು ಏನಾದ್ರೂ ಬಿತ್ತನೆ ಮಾಡ್ತೀರಾ, ಕಾಳು ಒಂದ್ ಸ್ವಲ್ಪ ಇದು ಊದ್ಕೊಂಡ್ ತಂದ್ರೆ ನಿಮ್ ಕೈಲಿಂದ ಹಾಕಕ್ ಪಾಡಾಗುತ್ತೆ ಬೀಜನ? ಆ ರೀತಿ ಮಾಡಲ್ಲ ಸರ್, ಹಂಗೆ ಬಿತ್ತಿ ಬಿಡ್ತೀವಿ ಸರ್. ಈಗ ಮುಂದೆ ಗೊಬ್ಬರ ಬಿತ್ತರೆ ಹಿಂದೆ ಬೀಜ ಬಿತ್ತರೆ ಏನು ಮಿಕ್ಸ್ ಮಾಡಿ ಬಿತ್ತೆ ಮಾಡ್ತೀರಾ ಸರ್? ಮಿಕ್ಸ್ ಮಾಡಿ ಬಿತ್ತಕ್ ಬರಲ್ಲ, ಅದು ಕಾಳು ಇಡ್ತಾ ಸಿಗಲ್ಲ ಅಂತಂದೇಳಿ ಮುಂದೆ ಗೊಬ್ಬರ ಬಿತ್ತಬೇಕು. ಯಾವ್ದು ಸೂಕ್ತ ಅಂತ ಹೇಳ್ತೀರಾ ಸರ್? ಕೈಲಿ ಹಾಕೋದು ಒಳ್ಳೆ ಡಿಸ್ಟೆನ್ಸ್ ಚೆನ್ನಾಗೆ ಒಳ್ಳೆ ದಾಯಕ್ ಬೀಳ್ತತೆ, ಒಳ್ಳೆ ಚೆನ್ನಾಗಿ ಬರಬೇಕು ಅಂತಂದ ಹೇಳಿದ್ರೆ ಕೈಲಿ ಹಾಕ್ಸ್ಬೇಕು ಸರ್, ಜನ ಸಿಗಲ್ಲ, ಹಾಗಾಗಿ ಏನ್ ಮಾಡೋದು ಶೆಡ್ಡಿಯಿಂದ ಬಿತ್ತು ಬಿಡ್ತೀವಿ ಸರ್. ಮತ್ತೆ ಒಂದಿಷ್ಟು ದಪ್ಪ ಆಗುತ್ತಲ್ಲ ಕೈ ಆಡ್ಬೇಕು ಸರ್, ಆದ್ರೆ ಕೈಲಿ ಹಾಕ್ಸಿದ್ದೆ ಬಹಳ ಉತ್ತಮವಾಗಿ ಬರ್ತದೆ ಸರ್. ಈಗ ಎಷ್ಟು ತಿಂಗಳಾಯ್ತು ನೀವು ಬಿತ್ತನೆ ಮಾಡಿ ಸೂರ್ಯಕಾಂತಿಯನ್ನ? ಈಗ 1 ತಿಂಗಳಾಯ್ತು ಸರ್. ಈಗ ಬೆಳೆ ಯಾವ ರೀತಿ ಇದೆ? 1 ಅಡಿ ಲೆಕ್ಕಕ್ಕೆ ಬಂದ ಸರ್. ಈಗ ಅದಕ್ಕೆ ಕಳೆ ಅದನ್ನೆಲ್ಲ ಯಾವ ರೀತಿ ತೆಗೆಸಿದ್ರ, ಏನು ಕಳೆನಾಶಕ ಸಿಂಪಡಣೆ ಮಾಡಿದ್ರ, ಯಾವ ರೀತಿ ಮಾಡಿದ್ರ? ಕಳೆನಾಶಕ ಮಾಡಲ್ಲ ಸರ್, ಬೇಸಾಯ 2 ಸರಿ ಎಡೆ ಕುಂಟೆ ಹೊಡಿತೀವಿ, ಆಮೇಲೆ ಕೈಗಳೆ ತೆಗೆದ್ಬಿಟ್ಟು ಮತ್ತು ಸಣದಿದ್ದಾಗ 1 ಸರಿ ಔಷಧಿ ಹೊಡಿಬೇಕು ಸರ್. ನೆಕ್ಸ್ಟ್ ಸ್ವಲ್ಪ ಹೂ ಆಡ ಅದಕ್ಕಿಂತಲೂ ಮುಂಚೆ ಆ ಮಗ್ಗಿಗೆ ಬರ್ತದೆ ಸರ್, ಆ ಮಗ್ಗಿಗೆ ಬರೋದಕ್ಕಿಂತ ಮುಂಚಿತವಾಗ್ಲಿ ಅದನ್ನ ಔಷಧಿ 1 ಸರಿ ಸಿಂಪಡಣೆ ಮಾಡ್ಬೇಕು ಸರ್, ಹಸುರುಳ ಬೀಳ್ತದೆ ಸರ್ ಅದಕ್ಕೆ. ಈಗ ಎಡಕುಂಟೆ ಅಂತಂದ್ರೆ ಒತ್ಕುಂಟೆ ಹೊಡಿತಾರ ಅಂತ ಹೇಳ್ತಾರಲ್ಲ ಆ ಟೈಪ್ ಒತ್ಕುಂಟೆ ಹೊಡಿತಾರ, ಹುಲ್ಲೆಲ್ಲ ಹೋಗಲ್ಲ ಹೋಗ್ಲಿ ಅಂತ? ಹೌದು ಸರ್, ಅದನ್ನೆಲ್ಲ ಹೋಗಲ್ಲ ಹೋಗ್ಲಿ ಅಂತಂದ್ರೆ ಈಗ ಒತ್ಕುಂಟೆ ಅಂದ್ರೆ ಅರುಗ ಹಾಕಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಹೊಡಿತಾರ ಸರ್. ಎಷ್ಟು ಬಾರಿ ಹೊಡಿತೀರ ಬುಡ್ಗುಂಟೆ ನೀವು? 1 ಸರಿ ಎಡಕುಂಟೆ ಹೊಡೆದ್ರೆ 2 ಸರಿ ಬುಡ್ಗುಂಟೆ ಹೊಡಿಬೋದು ಸರ್. ಈಗ ಅಷ್ಟೊತ್ತಿಗೆ ಎತ್ತರ ಬಂದ್ಬಿಡುತ್ತೆ ಸರ್? ಬಂದ್ಬಿಡ್ತದೆ ಸರ್, ಅದು ಸ್ವಲ್ಪ ಆಯ್ತು ಅಂತಂದ್ರೆ 1.5 ಅಡಿ ಸಸಿ ಬಂತಂದ್ರೆ ಆಮೇಲೆ ಅದು ಏನಾದ್ರೂ ತಗಲ್ತು ಅಂದ್ರೆ ಹಂಗೆ ಲಟಕ್ ನಮ್ಮ ಮುರಿತದೆ ಸರ್, ಬಹಳ ಸೂಕ್ಷ್ಮಿ. ಈಗ ಮೇಲ್ ಗೊಬ್ಬರ ಅಂತಂದ್ರೆ ಯಾವಾಗ ಕೊಡ್ತೀರ, ಎಷ್ಟು ಬಾರಿ ಕೊಡ್ತೀರ ಸರ್? 1 ಸರಿ ಮೇಲ್ ಗೊಬ್ಬರ ಕೊಡೋದು, ತಳ ಗೊಬ್ಬರ ಹಾಕಿದ್ಮೇಲೆ ಬಿತ್ಬೇಕಾರ ಹಾಕ್ತಿರ್ತೀವ, ತಿರ್ಗಾ ಅವಾಗ ಅನಂತರವಾಗಿ ಸ್ವಲ್ಪ ಮೇಲ್ ಗೊಬ್ಬರನ ಕೊಡ್ಬೋದು ಸರ್. ಯಾವ ಗೊಬ್ಬರ ಕೊಡ್ತೀರಾ ಮೇಲ್ ಗೊಬ್ಬರ ಸರ್? ಸ್ವಲ್ಪ ವೀರ್ಯಾಪನು ಹಾಕ್ಬೋದು, ಇಲ್ಲದ್ರೆ ಪಟಾಸನ್ನ ಹಾಕ್ಬೇಕು, ಬಹಳ ಸೂಕ್ತ ಸರ್. ಈಗ ನಿಮ್ ಭೂಮಿಯಲ್ಲಿ ಯಾವ್ದು ಪೋಷಕಾಂಶ ಕೊರತೆ ಇದೆ, ನಾವು ಯಾವ ಬೆಳೆಗೆ ಯಾವ ಗೊಬ್ಬರ ಕೊಡ್ಬೇಕು ಅಂತ ಹೇಳಿ, ಈ ನಿಟ್ಟಿನಲ್ಲಿ ನೀವು ಬಿತ್ತನೆಗೆ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಪ್ಪ. ಆತರ ಮಣ್ಣು ಪರೀಕ್ಷೆ ಎಂದಾದ್ರೂ ಮಾಡಿಸಿದ್ರೆ? ಯಾವಾಗ ಮಾಡಿಸಿದ್ವಿ ಸರ್, ಆದ್ರೆ ಅವನ್ನೆಲ್ಲ ಇದು ಮಾಡಲ್ಲ, ಅದ್ರಂತೇನೆ ನಾವು ನಡೀತೇ ಇಲ್ಲ. ಆದ್ರೆ ಸರಿಯಾದ ಮಾಹಿತಿ ನಮಗೆ ಅದು ದೊರಕಿಲ್ಲ, ಅದರಿಂದ ಮತ್ತೆ ಹಿಂಗ ಹೋಗ್ತಾ ಇದೀವಿ. ಅಂದ್ರೆ ತುಂಬಾ ವರ್ಷದ ಕೆಳಗೆ ಮಣ್ಣು ಪರೀಕ್ಷೆ ಮಾಡಿಸಿ? ಹೌದು ಸರ್, ಮಾಡಿಸಿದ್ವಿ ಸರ್. ತುಂಬಾ ಅಂದ್ರೆ ಈಗ 5-6 ವರ್ಷದಿಂದ ಮಾಡಿಸಿದ್ವಿ ಸರ್. ಒಂದು 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಮಾಡಿಸ್ಬೇಕು ಸರ್, ಮಾಡಿಸಿದ್ರೆ ಅನುಕೂಲ. ಆದ್ರೆ ನಮ್ಮ ಒಂದು ನೆಡವಳಿ ಮೇಲೆ ನಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡಿಬಿಡ್ತೀವಿ ಸರ್. ಈಗ ಸೂರ್ಯಕಾಂತಿ ಬೀಜ ಅಂತಂದ್ರೆ ಎಲ್ಲಿ ತಂದು ಬಿತ್ತನೆ ಮಾಡಿದ್ರ ನೀವು ಸರ್? ಜಗಳೂರಿನಲ್ಲಿ ತಂದಿದ್ವಿ ಸರ್. ಕೃಷಿ ಇಲಾಖೆಯಲ್ಲಿ ಕೊಟ್ಟಿಲ್ಲ ಸರ್, ಇಲ್ಲಿ ಕೊಡೋದಿಲ್ಲ. ನಾವು ಪ್ರೈವೇಟ್ ಗೊಬ್ಬರ ಬೀಜದ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ, ಅದರಲ್ಲಿ ತರ್ತೀವಿ ಸರ್. ಏನ್ ರೇಟ್ ಬಿತ್ತು ನಿಮಗೆ ಒಂದ್ ಕೆಜಿಗೆ ಸರ್? ಈ ಸರಿ 2800 ಹೇಳ್ತಾರೆ ಸರ್. ಎಷ್ಟು ಕೆಜಿ ಪ್ಯಾಕೆಟ್? 2 ಕೆಜಿ ಪ್ಯಾಕೆಟ್ ಸರ್. ಅಂದ್ರೆ ತುಂಬಾ ರೇಟ್ ಆಗಿದೆ ಸೂರ್ಯಕಾಂತಿ ಬೀಜ. ಭಾರಿ ರೇಟ್ ಆಗಿದೆ ಸರ್. ಹೋದ್ನೇ ಸರಿ ಬರೀ 1300 ಹಂಗೆ ಅದೇ ಬೀಜ ತಂದಿದ್ವಿ ಸರ್. ಈ ಸರಿ 1-2 ಆಗಿತ್ತು ಸರ್. ಈಗ ನೀವು ಸೂರ್ಯಕಾಂತಿ ಚಿಕ್ಕದಿದ್ದಾಗ ಔಷಧಿ ಹೊಡಿಬೇಕು ಅಂತ ಹೇಳಿದ್ರ, ರೋಗ ಬಂದಾಗ ಮಾತ್ರ ಔಷಧಿ ಹೊಡಿತೀರ, ಏನು ಇಲ್ಲಪ್ಪ ಇಷ್ಟು ದಿನ ಬೆಳೆದಾಗ ನಾವು ಔಷಧಿ ಹೊಡಿಲೇಬೇಕು ಅಂತ ಹೊಡಿತೀರ ಸರ್? ಅದನ್ನ ಕಡ್ಡಾಯವಾಗಿ ಹೊಡಿಲೇಬೇಕು. ಹಸಿರುಳ ಬಿತ್ತು ಅಂದ್ರೆ ಅದು ಹೂವಾಡ ಹಂತದಲ್ಲಿ ಹುಳ ಬಿತ್ತು ಅಂದ್ರೆ ಅದು ಏನೆಲ್ಲ ಕುಸುಮನೆಲ್ಲ ತಿಂದು ಬಿಡ್ತದೆ ಸರ್. ಆ ಹೂವು ಆಡ್ತೈತಲ್ಲ ಅದನ್ನೆಲ್ಲ ತಿಂದು ಬಿಟ್ಟಾಗ ಅದು ಬಚ್ಚು ತೆನೆ ಆಗುತ್ತೆ ಸರ್, ಕಾಳು ಗಟ್ಟಲ್ಲ. ಅದರಿಂದ ಅದನ್ನ ಹೊಡಿಲೇಬೇಕು ಸರ್. ಈಗ ಮೊಗ್ಗು ಹೋದಾಗ ರೋಗ ಬರುತ್ತೆ ಹೊಡಿತೀರಿ, ಚಿಕ್ಕ ಸಸಿ ಇದ್ದಾಗ ಯಾಕೆ ಹೊಡಿಬೇಕು? ಹೊಡಿಬೇಕು ಸರ್, ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ ಸರ್. ಅದು ಸಣ್ಣದಿದ್ದಾಗ್ಲೇ ಮುಟ್ರು ಬರೋದು, ಅದು ಒಂಥರ ಬೂದ್ ರೋಗ ಅಂದಂಗೆ ಬೀಳ್ತದೆ ಸರ್. ಆಮೇಲೆ ಎಲೆನೆಲ್ಲ ತಿಂದು ಇದು ಮಾಡ್ತದೆ ಸರ್. ಈಗ ಸಾಮಾನ್ಯವಾಗಿ ಸೂರ್ಯಕಾಂತಿ ಬೆಳಿಗ್ಗೆ ರೋಗ ಅಂತಂದ್ರೆ ಯಾವ್ಯಾವ ರೋಗ ಬರ್ತವೆ? ಅತಿ ಹೆಚ್ಚು ಶೀತ ಆದಾಗಲೂ ಹಣ್ಣರಿತದ ಸರ್. ಆಮೇಲೆ ಹಿಂಗೆ ಬೂದ್ ರೋಗ ಅಂತ ಬರ್ತದ ಸರ್. ಅದ್ ಬಿಟ್ರೆ ಮತ್ತಿನ್ನೇನು ಹಸಿರುಳದ ಕಾಟನೆ ಮತ್ತೆ ಅಂತ ಒಂದು ಯಾವ್ದು ರೋಗ ಬರಲ್ಲ ಸರ್ ಅದಕ್ಕೆ. ಈಗ ಸಾಕಷ್ಟು ವರ್ಷದಿಂದ ಬೆಳೀತಾ ಇದ್ರಿ ನೀವು ಸೂರ್ಯಕಾಂತಿಯನ್ನ, ಪ್ರತಿ ಒಂದು ಎಕರೆಗೆ ಎಷ್ಟು ಚೀಲ ಅಥವಾ ಎಷ್ಟು ಕ್ವಿಂಟಲ್ ಬೆಳಿತೀರ ಸರ್? ಅದು ಸರಿಯಾಗಿ ಬಂದ್ರೆ 6-8 ಕ್ವಿಂಟಲ್ ವರೆಗೂ ಬೆಳಿಬೇಕು ಸರ್, ಪ್ರತಿ ಒಂದು ಎಕರೆಗೆ. ಹೌದು ಸರ್. ಅಂದ್ರೆ ಅಷ್ಟೊಂದು ನಿಮಗೆ ಇಳುವರಿ ಬಂತಂದ್ರೆ ಒಳ್ಳೆ ರೇಟ್ ಸಿಕ್ಕರೆ ನಿಮ್ಗೆ ಲಾಭದಾಯಕ ಆಗುತ್ತೆ ಬೆಳೆ? ಒಳ್ಳೆ ರೇಟ್ ಸರ್. ಸೂರ್ಯಕಾಂತಿ ನಾವು ಮೆಕ್ಕೆಜೋಳಕ್ಕೆ ಕನ್ಫರ್ಮ್ ಮಾಡಿದ್ರೆ ಅದಕ್ಕಿಂತಲೂ ಒಳ್ಳೆ ಬೆಳೆ ಮೆಕ್ಕೆಜೋಳ ಏನಲ್ಲ ಅನ್ನಿಸ್ತದೆ, ಸೂರ್ಯಕಾಂತಿನೇ ಒಳ್ಳೆ ಉತ್ತಮ ಅಂತ ನನಗೆ ಅನಿಸ್ತೈತೆ ಸರ್. ಏನೇನ್ ರೇಟ್ ಸಿಕ್ತ ನಿಮಗೆ ಹಿಂದೆಲ್ಲ, ಈಗ ಏನ್ ರೇಟ್ ಇದೆ ಸರ್? ಈಗೆಲ್ಲ 7,000 ಹೇಳ್ತಾನೆ ಸರ್. ನಮಗೆ ಹೋದ್ನೇ ಸರಿ 5,700 ಸಿಕ್ಕಿತ್ತು ಸರ್, ಟಾಪ್ ಅಂಡ್ ಟಾಪ್ ರೇಟು. ಅವಾಗೆಲ್ಲ ರೇಟು ಡೌನ್ ಆಗಿತ್ತು ಸರ್ ಸ್ವಲ್ಪ. ಈಗೆಲ್ಲ ತೆನೆ ಕೊಯ್ದು ಈಗೆಲ್ಲ ಕಾಳು ಬೇರ್ಪಡಿಸೋದು ಅಷ್ಟೊಂದೇನು ಕಷ್ಟ ಆಗಲ್ಲ, ಈಗೆಲ್ಲ ಮಿಷಿನ್ಗಳು ಬಂದವಲ್ವ, ಯಂತ್ರಗಳು ಬಂದವೆ. ಹೌದು ಸರ್. ಈಗ ಕೈಯಿಂದ ಮಾಡಿಸ್ಬೇಕಂತಂದ ಹೇಳಿದ್ರೆ ಕೂಲಿ ಆಳಿನ ಖರ್ಚು ವೆಚ್ಚಗಳು ಬಹಳ ಬರ್ತೈತೆ, ಅದರಿಂದ ಕೂಲಿ ಆಳನೂ ಅಭಾವ. ಇದರಿಂದ ಮತ್ತೆ ಮಿಷಿನ್ಗಳನ್ನ ತಗೊಂಡು ಬಂದು ಓಡಿಸ್ತೀವಿ ಸರ್. ಈ ಅದ್ರಾಗೆ ಫಾಸ್ಟ್ ಮಿಷಿನ್ ಹೊಡೆಯಕ್ ಬರಲ್ಲ ಸರ್, ಹಿಂದೆ ನಾವು ಹಳೆ ಮಿಷಿನ್ಗಳು ಇರ್ತವೆ ಅದ್ರಾಗೆ ಓಡಿಸ್ಬೇಕು ಸರ್, ಸ್ಲೋ ಇರ್ಬೇಕು ಸ್ವಲ್ಪ ಅದಕ್ಕೆ, ಇಲ್ಲಾಂದ್ರೆ ಬಹಳ ಇದಾಗ್ಬಿಡ್ತತೆ. ಅಂದ್ರೆ ಹೊಲದಾಗೆ ಡ್ರೈ ಆಗ ತನಕ ಬಿಟ್ಕೋಬೇಕು ಸರ್, ಡ್ರೈ ಆಗ್ದಂಗೆ ಬಿಟ್ಕೊಂಡು ನಾವು ಸ್ವಲ್ಪ ಹಣ್ಣು ಅರ್ಧತೆ ಮಾಕ್ಯಂತತೆ ತೆಗಿ ಅಂತ ಒಂದು ಹೇಳ್ಬಿಟ್ಟು ಕಟ ಮಾಡಿದ್ರೆ ಕಾಳುನು ಅಷ್ಟು ಎಣ್ಣೆಂಶ ಬಂದಿರಲ್ಲ. ಮತ್ತು ನಾವು ಏನಾದ್ರೂ ಅದನ್ನ ತಂದು ಸ್ಟಾಕ್ ಹಾಕಿ ಕೈಯಿಂದ ಮಾಡಿಸ್ತೀವಿ ಅಂದ್ರೆ ಸಗಣಿ ಆದಂಗೆ ಆಗ್ಬಿಡ್ತದೆ ಸರ್. ಆ ಸಗಣಿ ಆದಂಗೆ ಆದಾಗ ಏನಾಗುತ್ತಂತಂದ್ರೆ ಅದನ್ನ ಕಾಳು ಬೇರ್ಪಡಲ್ಲ ಸರ್. ಅದರಿಂದ ಏನಾಗುತ್ತಂದ್ರೆ ಹೊಲದಾಗಲೇ ಡ್ರೈ ಮಾಡ್ಬೇಕು ಸರ್, ಪೂರಾ ತೆನೆ ಒಣಗ್ಬೇಕಂತ, ತೆನೆ ಪೂರಾ ಒಣಗ್ಬೇಕು ಸರ್. ತಗೊಂಬಂದು ನೀನ್ ಇಂಬಿಡೆಂಟ್ನಾಗ ಹಾಕಿದ್ರು ಹಂಗ ಕರೆಕ್ಟ್ ಆಗಿ ಕಾಳು ಉದುರ್ತದ ಸರ್. ಈಗ ತೆನೆ ಹಂಗ ಬಡಿಬಹುದು ಕೋಲ್ನಿಂದ, ಇಲ್ಲ ಮಿಷಿನ್ಗೆ ಹಾಕ್ಬಹುದು, ಇಲ್ಲ ರೋಣಾಗಿ ತುಳಿಸಬಹುದು, ಏನಾದ್ರೂ ಮಾಡ್ಕೋಬಹುದು. ಎಲ್ಲ ಕಾಳು ಬೇರ್ಬೇಡ ಮಾಡ್ಕೋಬಹುದು ಸರ್, ಕೈಯಿಂದಲ್ಲ ಬಡಿಬಹುದು, ಮಿಷಿನ್ಗೆ ಹಾಕ್ಸ್ಬೋದು, ಮತ್ತೆ ರೋಣಗಲ್ ಕಟ್ಟಿ ಒಣಕೊಂಬಿಟ್ರು ಪೂರಾನ. ಅವಾಗ ಏನ್ ಮಾಡಕಂದ್ರೆ ನಾವು ಸ್ವಲ್ಪ ಇಬ್ಬನಿಗೆ ಹಾಕಿ ಅದನ್ನ ಮೆತ್ತಗ್ ಮಾಡ್ಬೇಕು ಸರ್, ಮೆತ್ತಗಿದ್ದಂಗ್ಲೇ ರೋಣಗಲ್ಲ ಹೊಡಿಬೇಕು ಸರ್, ಇಲ್ಲಾಂದ್ರೆ ಅದು ಏನಾಗುತ್ತಂದ್ರೆ ಪುಡಿ ಪುಡಿ ಪುಡಿ ಪುಡಿ ಪುಡಿ ಬೇಡಿ ಆಗುತ್ತೆ. ಈಗ ಸೂರ್ಯಕಾಂತಿ ಈಗ ನೇರವಾಗಿ ಹೋಗಿ ಮಾರ್ಕೆಟಿಂಗ್ ಮಾರೋದಕ್ಕಿಂತ ಈಗ ಎಣ್ಣೆ ತೆಗೆಸಿ ಸೂರ್ಯಕಾಂತಿ ಎಣ್ಣೆ ಮಾರಾಟ ಮಾಡಕ್ ಏನಾದ್ರೂ ಸಾಧ್ಯ ಆಗುತ್ತಾ ಸರ್? ಅವೆಲ್ಲ ಆಗ್ತವೆ, ಮಾಡಿದ್ರೆ ನಮಗೆ ಸ್ವಲ್ಪ ಅವನ್ನೆಲ್ಲ ಅದನ್ನೆಲ್ಲ ಇದು ಮಾಡಿ ಎಣ್ಣೆ ಮಾರಬೇಕು ಅಂದ್ರೆ ಮತ್ತೆ ಆಗದಲ್ಲ ರೈತರಿಂದನ, ಅಲ್ಲ ಇನ್ನೊಂದು ಬದುಕುಳು ಹಿಂದೆ ಬರ್ತಿರ್ತವೆ. ಆ ಒಂದು ದೃಷ್ಟಿಯಿಂದ ನಾವು ಮತ್ತೆ ಅವನ್ನೆಲ್ಲ ಪೇಚಾಡಕ್ ಹೋಗಲ್ಲ, ಏನು ನೇರವಾಗಿ ಮಾರ್ಕೆಟ್ಗೆ ಹೋಗೋದು ಕೊಟ್ಬಿಡೋದು ಸರ್. ಈಗ ಮಾರ್ಕೆಟ್ ನೆಲ್ಲ ಸಾಕಷ್ಟು ಮಿಕ್ಸ್ ಎಣ್ಣೆ ಸಿಗುತ್ತೆ, ಎಷ್ಟೇ ಹಣ ಕೊಟ್ಟರು ಒಳ್ಳೆ ಎಣ್ಣೆ ಸಿಗ್ತಾ ಇಲ್ಲ ಇವತ್ತು. ಈಗ ಅಂತದ್ರಲ್ಲ ನೀವು ಸೂರ್ಯಕಾಂತಿಯಿಂದ ಒಳ್ಳೆ ಸೂರ್ಯಕಾಂತಿ ಎಣ್ಣೆ ತೆಗೆಸಿ ಮಾರಾಟ ಮಾಡಿದ್ರೆ ಸಾಕಷ್ಟು ಗ್ರಾಹಕರು ನಿಮ್ಮಲ್ಲಿ ಬಂದು ಕೊಂಡ್ಕೊಳ್ಳುವಂತ ಒಂದು ಸಮಯ ಬಂದೇ ಬರುತ್ತಪ್ಪ. ಮಾಡ್ಬೋದು ಸರ್, ಅದೇ ನಮಗೆ ಅವೆಲ್ಲ ಐಡಿಯಾಗಳೆಲ್ಲ ನಮ್ಮ ಹತ್ರ ಈಗ ತಗೊಳ್ಳೋದಿಲ್ಲ. ಏನಾದ್ರೂ ಈಗ ನಾವು ಹಂಗ್ ಮಾಡ್ತಾ ಇದೀವಿ ಅಂದ್ರೆ ಹೆಸರುವಾಸಿ ಆಗಿರ್ಬೇಕು. ನಾವು ಆಗ ಮಾಡ್ಬೇಕಂದ್ರೆ ನಾವು ವರ್ಷ ಒಂದು ಎರಡು ವರ್ಷ ಗಟ್ಟಲೆ ಅದನ್ನ ಪ್ರಚಾರಕ್ಕೆ ಬಿಡಬೇಕು. ಪ್ರಚಾರ ಆದಾಗ ಅವಿಲ್ಲಪ್ಪ ಪರವಿಲ್ಲ, ಅವರು ಆಕ್ಷಿ ಮುಂದೆ ಮಾಡಿರ್ತಕ್ಕಂಥ ಎಣ್ಣೆ ಬಹಳ ಒಳ್ಳೆ ಚೆನ್ನಾಗಿ ಬರ್ತೈತೆ ಅಂತಂದು ಜನದ ಭಾವನೆಯಲ್ಲಿ ಬಂದಾಗ ಮಾತ್ರ ಅದು ಸೇಲ್ ಆಗುತ್ತೆ ಸರ್. ಇಲ್ಲದ್ರೆ ನಾವು ಮಾಡಿಸಿ ಎಣ್ಣೆ ಮಾಡಿಸಿ ಇಟ್ಕೊಂಡ್ರೆ ನಾವೇ ಊಟ ಮಾಡ್ಬೇಕಾಗತ್ತೆ, ಮತ್ತೆ ಜನಗಳು ತಗೋನಲ್ಲ. ಏ ಅಂಗಡಿಯಲ್ಲಿ ಬಹಳ ಒಳ್ಳೆ ಎಣ್ಣೆ ಸಿಗ್ತತೆ ಅಂತಲೂ ಅಭಿಪ್ರಾಯಗಳಿರ್ತವೆ. ಈಗ ರೈತ ಗುಂಪುಗಳನ್ನ ರಚನೆ ಮಾಡಿಕೊಂಡು ಆ ಗುಂಪಿನ ಮುಖಾಂತರ ಅಂದ್ರೆ ಸಂಘ ಸಂಸ್ಥೆಗಳ ಮುಖಾಂತರ ನೀವು ಮಾರಾಟ ಮಾಡಕೊಂದು ಅವಕಾಶ ಇದೆಯಲ್ವಾ? ಹೌದು ಸರ್, ಸಂಘ ಸಂಸ್ಥೆಗಳು ಮಾಡ್ಕೊಂಡು ಇಲ್ಲಿ ಹತ್ತಾರು ಜನಗಳು ಕಲ್ತ್ಕೊಂಡ್ಬಿಟ್ಟು ಅದನ್ನ ಪ್ರಾರಂಭ ಮಾಡಿದ್ರೆ ಅವೆಲ್ಲ ಇದಾಗ್ತಾವೆ ಸರ್, ಪ್ರಚಾರಕ್ಕೆ ಹೋಗುತ್ತೆ, ಯಾರಾದ್ರೂ ತಗೊಳ್ತಾರೆ ಕೊಳ್ಕೊಳ್ತಾರೆ. ಯಾರೋ ನಾವು ಒಬ್ಬನೇ ಮಾಡಿದ್ರೆ ಅದು ಇದಾಗಲ್ಲ ಸರ್, ಸಾಧ್ಯವಾಗಲ್ಲ. ಈಗ ಸೂರ್ಯಕಾಂತಿ ಜೊತೆಗೆ ರಾಗಿ ಅಂತಂದ್ರೆ ಎಷ್ಟು ಎಕರೆ ಹಾಕಿದ್ರ? ಒಂದ್ 3 ಎಕರೆ ಹಾಕಿದ್ವಿ ಸರ್. ಈ ಒಂದು ರಾಗಿ ಬೆಳೆಯನ್ನ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ? ಮತ್ತೆ ಹೋದ್ನೇ ಸರಿ ಒಂದ್ 3 ಎಕರೆ ಬಿತ್ತಿದ್ವಿ ಸರ್. ಅದು ರಾಗಿ ಬಹಳ ಒಳ್ಳೆ ಇದು, ಊಟಕ್ಕೆ ಕಾಳ ಆಗ್ತವೆ, ಮತ್ತೆ ಮೇಲತ್ವಾಗಿ ನಮಗೆ ರೇಟನು ಇದು APMC ಅಂತ ಸರ್ಕಾರದ ಬೆಂಬಲ ಬೆಲೆಗೆ ಬಿಟ್ರೆ ಸ್ವಲ್ಪ ರೇಟನು ಕಾಸ್ಟ್ಲಿ ರೇಟ್ ಸಿಗ್ತದೆ ಸರ್. ಆಮೇಲೆ ಈ ದನ ಕರುಗಳಿಗಂತೂ ಮುಖ್ಯ ಮೇವು ಆಗಿ ಅವಲಂಬಿಸ್ತದೆ ಸರ್, ಅದರಿಂದ ಮೇನು ಹಾಕ್ಲೇಬೇಕು ಸರ್ ರಾಗಿ. ಉತ್ತಮವಾಗಿ ರಾಗಿ ಬೆಳೆಯಲ್ಲಿ ಇಳುವರಿ ತಗಬೇಕಂತಂದ್ರೆ ಯಾವ ರೀತಿ ಕೃಷಿ ಮಾಡ್ಬೇಕು ಅಂತ ಹೇಳ್ತೀರಾ? ನೇಗಿಲೆ ಬಡ್ದು ಎಂಡೆಯನ್ನ ಸಾಫ್ ಮಾಡಿಕೊಂಡು ಅದನ್ನ ರಾಗಿ ಬಿತ್ತಕ್ಕೆ ಸಣ್ಣ ಮಣ್ಣಿಗೆಲ್ಲ ಮಡಿಕಬೇಕಾದ್ರು ಅರಿಗೆ ಅರಿಗೆ ಅರಿಗೆ ಅರಿಗೆ ನುಸಿಮಣಿ ಕೆಡಕಬೇಕು ಸರ್. ಹೊಲ ಸಾಫ್ ಇರಬೇಕು, ಅದನ್ನ ಏನಿಲ್ಲ ಒಂದು ಬರೇ 2 ಇಂಚಿನಲ್ಲೇನೆ ರಾಗಿನ ಕೂರಿಗೆಯಿಂದ ಬಿತ್ತಣಿಕೆ ಮಾಡ್ಬೇಕು ಸರ್. ಅಂದ್ರೆ ಎಂಡೆಗಳು ಇರಬಾರ್ದು, ನುಸಿ ಎಂಡೆ ಇರಬಾರ್ದು, ಒಟ್ಟು ಮಣ್ಣು ಸಾಕಷ್ಟು ನುಸಿ ಇರ್ಬೇಕು. ನುಸಿ ಇರ್ಬೇಕು ಸರ್, ನುಸಿ ಇರ್ಬೇಕು. ಎಂಡೆ ಮತ್ತೊಂದಿದ್ರೆ ಆ ಕೂರಿಗೆ ಮೇಲೆ ಹೊಡೆಯೋದ್ರಿಂದ ಒಳಕ್ಕೆ ನೆಟ್ಟಾಯಲ್ಲ ಸರ್, ಅವಾಗ ಬೀಜ ಅತ್ಲಾಗಿತ್ಲಾಗೆ ಚೆಲ್ಲಾಗುತ್ತೆ, ಅದರಿಂದ ಸರಿಯಾಗಿ ಸಾಲು ಹುಳಾಗಲ್ಲ. ಅದರಿಂದ ನುಸಿಮಣಿಗೆ ಇದ್ದಷ್ಟು ಅದು ಮೇಲೆ ಹೋಗ್ಬೇಕು, ಕುಂಟೆನೂ ಆಳವಾಗಿ ಒಡೆಯಕ್ ಬರಲ್ಲ. ಅಂದ್ರೆ ಅವಾಗ ನಾವು ಹುಲ್ಲು ಪಲ್ಲ ಇತ್ತು ಅಂದ್ರೆ ಬಿತ್ತಣಿಕೆ ಮಾಡಿದಾಗ ಮೇಲೆ ಕೂರಿಗೆ ಹೋಗಿರ್ತತೆ, ನಾವು ಆ ತಿರ್ಗ ಹಿಂದ್ಗಡೆಯಿಂದ ಕುಂಟೆ ಅರ್ಥಿಂಗ್ ಮಾಡಿದ್ರೆ ಹುಲ್ಲರಿಲಿ ಅಂತಂದೇಳಿ ಒಳಕ್ ಬಿಟ್ರೆ ಬೀಜ ತೇಲ್ತತೆ. ಹುಲ್ಲು ಇದ್ರು ಹರಿಕೊಂಡು ಪೂರ ಹುಲ್ಲಿಲ್ದಂಗೆ ನೆಲ ಹಸನ್ ಮಾಡಿಕೊಂಡು ಅದು ಬಿತ್ತಬೇಕು ಸರ್. ಅದೇನಂಗೆ ಸ್ವಲ್ಪ ತಲೆ ಬಡ್ಕೊಂಡು ಹೋಗ್ಬೇಕು ಅದು. ಈಗ 2 ತಾಳು ಕೂರಿಗೆ 3 ತಾಳು ಕೂರಿಗೆ ಅಂತ ಹೇಳಿ ಅದಾವಲ್ಲ, ಅದ್ರ ಮುಖಾಂತರ ಬಿತ್ತನೆ ಮಾಡಿ ಒಳ್ಳೇದು ಅಂತ ಹೇಳಿ? ಹೌದು ಸರ್, ಈಗ 2 ತಾಳು ಕೂರಿಗೆನೆ ಇದ್ದು ಸರ್, ಈಗೆಲ್ಲಾನ ಅದೇ 3 ತಾಳು ಕೂರಿಗೆ ಅಂತ ಹೇಳ್ತಿರ್ತೀವಿ, 3 ತಾಳಿನ ಕೂರಿಗೆಲ್ಲ ಇಂದಲ್ಲೇನೆ ಈಗ ಬಿತ್ತಣಿಕೆ ಮಾಡ್ತಾ ಇದೀವಿ ಸರ್. ಅವು ಗಡ್ಡೆ ಕೂರಿಗೆ ಅಂತಂದೇಳಿ 2 ತಾಳಿ ನಾವು ಇರೋದು, ಇಬ್ಬರಲ್ಲಿ ಬಿತ್ತವ್ರು. ಈಗ ಅವನ್ನೆಲ್ಲ ತಕ್ಕಂಡ್ಬಿಟ್ಟು ಸರ್ ರೈತರು ಈ ಗಳೆವು ಅಭಾವದಿಂದ ಸ್ವಲ್ಪ ಹೊಲ ಸಾಗಲ್ಲ ಅದಕ್ಕೆ. ಈಗ ರಾಗಿ ಬಿತ್ತನೆ ಬೀಜಗಳು ಅಂತಂದ್ರೆ ಮನೆ ಬೀಜ ಬಿತ್ತನೆ ಮಾಡಿದ್ರೆ ಬೇರೆ ಹೊರಗಡೆಯಿಂದ ಏನಾದ್ರೂ ತರ್ತೀರ? ಹೋದ್ನೇ ಸರಿದು ನಾವು ಬಿತ್ತಿದ್ವಿ, ಅದು ಚೆನ್ನಾಗಿ ಬಂತು ಬೆಳೆ ಅಂತಂದೇಳಿದ್ರೆ ಬೀಜ ಪರವಿಲ್ಲಪ್ಪ ಅದು ಚೆನ್ನಾಗಿ ಬರುತ್ತೆ, ನಾವು ಅದನ್ನೇ ಬಿತ್ತಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇರ್ತದೆ ಸರ್. ಅವನ್ನೇ ಬೀಜನ ಇಟ್ಕೊಂಡು ಬಿತ್ತಿರ್ತೀವಿ. ತೀರಾ ಬೀಜ ಯಾವ ಸ್ವಲ್ಪ ಮಿಕ್ಸರ್ ತಳಿ ಆಗಿರೋದು ಸರಿಯಾದ ರೀತಿ ನಮಗೆ ತೆನೆ ಕಾಳು ಸರಿಯಾದ ರೀತಿ ಬರಲಿಲ್ಲ ಅಂದರೆ ಇದು ಬೇಡಪ್ಪ ಅಂತಂದು ಹೇಳ್ಬಿಟ್ಟು ತಿರ್ಗಾ ಕೃಷಿ ಇಲಾಖೆಯಿಂದ ಕೊಡ್ತಾರೆ ಸರ್. ಅಲ್ಲಿ ಆದರೂ ತರ್ಬೋದು, ಪ್ರೈವೇಟ್ ಅಂಗಡಿಯಲ್ಲಿ ಆದ್ರೂ ಬೀಜ ತಗೊಂಡು ಬಂದು 1 ವರ್ಷ ಆಯ್ಕೆ ಮಾಡಿಕೊಂಡ್ರೆ ನಮಗೆ ಬೀಜ ಯಾವುದು ಒಳ್ಳೆ ಸ್ಪಷ್ಟವಾಗಿ ಬರ್ತದಂತಕ್ಕಂಥದ್ದು ನಾವು ತಿಳ್ಕೊಂಡಿರ್ತೀವ, ಅದನ್ನ ಮೇಲೆ ಮನೆಯೂ ಬಿತ್ತಬೋದು ಸರ್. ಪ್ರತಿ ಒಂದು ಎಕರೆಗೆ ಎಷ್ಟು ಸೇರ್ ಬಿತ್ತನೆ ಮಾಡ್ತೀರಾ? 8 ರಿಂದ 9 10 ಸೇರಿನ ತನಕ ಬಿತ್ತಬೋದು ಸರ್. ಆದ್ರೂ ದಪ್ಪ ಆಗತ್ತೆ, ಮತ್ತೆ ಏನಾದ್ರೂ ಉಟ್ಟುವರಿಯಲ್ಲಿ ವ್ಯತ್ಯಾಸ ಆಗ್ಬಹುದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಅದನ್ನ ಸ್ವಲ್ಪ ಜಾಸ್ತಿನೇ ಬಿತ್ತು ಸರ್. ಸರ್ ಈಗ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಬಿತ್ತನೆ ಮಾಡ್ತೀರಿ, ಅದನ್ನೇ ರಾಗಿನೇ ಬೇರೆ ಗೊಬ್ಬರನೇ ಬೇರೆ ಬಿತ್ತನೆ ಮಾಡ್ತೀರ ಸರ್? ರಾಗಿ ಬಂದು ಗೊಬ್ಬರದಲ್ಲಿ ಮಿಕ್ಸರ್ ಮಾಡ್ಕೊಂಡು ಬಿತ್ತಬೇಕು ಸರ್, ಇಲ್ಲಾಂದ್ರೆ ಬಹಳ ಅದನ್ನ ಬರೇ ಕಾಳು ಬಿಡಕ್ಕಾಗಲ್ಲ ಸರ್. ಈಗ ಯಾವ ಮಳೆಗೆ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರ ರಾಗಿಯನ್ನ? ಸಿಕ್ಪುಷೆ ಮಳೆ, ಇರಿಪುಷನ್ ಮಳೆಯಿಂದ ಬಿತ್ತಬಹುದು ಸರ್. ಇದಕ್ಕೇನೋ ಹೆಚ್ಚಾಗಿ ಏನು ರೋಗ ರುಜಿನಗಳು ಬರಲ್ಲಲ್ವಾ ರಾಗಿ ಬೆಳೆಗೆ? ಬರಲ್ಲ ಸರ್, ಅದಕ್ಕೇನೋ ಅಂತ ರೋಗ ರುಜಿನಗಳು ಯಾವ್ದು ಬರಲ್ಲ, ಏನು ಜಡಿಕೆ ರೋಗ ಅಂತ ಬರ್ತದ ಸರ್ ಅದಕ್ಕೆ. ಆ ಜಡಿಕೆ ರೋಗ ಒಂದು ಅದಕ್ಕೂ ಔಷಧಿ ಸಿಂಪರಣೆ ಮಾಡ್ತಾರೆ ಸರ್, ಆದರೂ ಅಷ್ಟೊಂದು ಯಾರು ರೈತರು ಒಂದು ಆಸಕ್ತಿಯಿಂದ ಅದನ್ನ ಒಡೆಯಕ್ ಹೋಗಲ್ಲ. ಈಗ ಇದ್ರ ಜೊತೆಗೆ ಏನಾದ್ರು ಅಕ್ಕಡಿ ಬೆಳೆಗಳನ್ನ ಏನಾದ್ರು ಬೆಳಿತೀರ? ಹೌದು ಸರ್. ಏನ್ ಬೆಳಿತೀರ ಅಕ್ಕಡಿ ಬೆಳೆ ಅಂತಂದ್ರೆ? ನಾವು ಕುರ್ಸಣೆ ಹಾಕ್ತೀವಿ ರಾಗಿಯಾಗಿ ಬಂದು, ಈ ಊಟದ ಜೋಳ ಅಂತ ಹಾಕೊಂಡ್ರೆ ಊಟದ ಜೋಳದಾಗ ತೊಗರಿ ಹಾಕ್ತೀವಿ ಸರ್, ತೊಗರಿ ಅಕ್ಕಡಿಗಳ. ಈಗ ಕುರ್ಸಣಿ ಬೆಳೆ ಬೆಳೆಯೋದು ಬಹಳಷ್ಟು ಕಡಿಮೆ ಅಂತದ್ರಲ್ಲೂ ನೀವು ಕುರ್ಸಣಿ ಬೆಳೆದು ಸಾಕಷ್ಟು ಇಳುವರಿ ತಗೊಳ್ತೀರಾ? ಪರವಿಲ್ಲ ಸರ್, ಚೆನ್ನಾಗಿ ಬರ್ತೈತೆ. ಅದ್ರಾಗೆ ಈಗೆಲ್ಲ ಸಣ್ಣ ಕುರುಸಣಿ ಬಂದ್ಬಿಟ್ಟ ಸರ್, ಅದು ಹೈಬ್ರಿಡ್ ಕುರುಸಣಿ ಅಂತಂದ ಅದು ಬೆಳೆ ಸ್ವಲ್ಪ ಬಹಳ ಇಂಪ್ಲಿಮೆಂಟ್ ಆಗಿ ಬೆಳೆಯೋದಲ್ಲ. ಹಿಂದಿಂದು ಬೀಜ ಇತ್ತಲ್ಲ ಅದು ಸುಮ್ಮನೆ 5 ಅಡಿಗಟ್ಟಲೆ ಬೆಳೆಯೋದು ಸರ್. ಈಗ ಜವಾರಿ ಕುರುಸಣಿ ಬೆಳೆ ನಿಮಗೆ ಸಿಗಲ್ಲ ಬಿತ್ತನೆ ಬೀಜ? ಸಿಗ್ತಾವ್ ಸರ್, ಇಟ್ಕೊಂಡ್ರೆ ಅವನ್ನೆಲ್ಲ ಸ್ವಲ್ಪ ಅಂತವಂತವು ಇಟ್ಕೊಂಡಿದೀವಿ ಸರ್. ಈಗ ಪ್ರತಿ ಒಂದು ಎಕರೆ ಒಳಗಡೆ ಎಷ್ಟು ಸಾಲ ಹಾಕ್ತೀರ ನೀವು ಅಕಡಿ ಬೆಳೆಯಾಗಿ ಈ ಒಂದು ಕುರುಸಣಿ ಕಾಳನ್ನ? ಪ್ರತಿ ಒಂದು ಎಕರೆಗೆ ಅಂದ್ರೆ ಸುಮಾರು ಅಂದ್ರೆ ಒಂದು 25 ಒಳಗೆ ಸರ್. ಎಷ್ಟು ಸಾಲ ಒಂದು ಹಾಕ್ತೀರಾ, ಎಷ್ಟು ಸಾಲ ರಾಗಿ ಹಾಕ್ತೀರಾ, ಎಷ್ಟು ಸಾಲ ಇದನ್ನ ಹಾಕ್ತೀರಾ ಕುರುಸಣಿನ? ಸರ್ 8 ರಾಗಿ ಬಂದ್ರೆ ಒಂದ್ ಸಾಲ ಅಕಡಿ ಬರ್ತದ ಸರ್. ಈಗ ಒಂದ್ 25 ನೀವು ಒಂದ್ ಎಕರೆ ಒಳಗಡೆ ಹಾಕಿದಾಗ ಕುರುಸಣಿ ಕಾಳು ಅಂತಂದ್ರೆ ಎಷ್ಟು ಇಳುವರಿ ಬರುತ್ತೆ? ಮಳೆ ಬಂದು ಇದಾತಂದ್ರೆ ಅದನ್ನು ಸ್ವಲ್ಪ ಜೋಳಾಗೋದು, ಸರಿಯಾದ ರೀತಿ ಕಾಳು ಕಟ್ಟಲ್ಲ ಸರ್. ಏನಿಲ್ಲ ಅಂದ್ರೆ ಒಂದು 30-40 ಸೇರು ಹಿಂಗೆ ಎಲ್ಲ ಆಗ್ಬೋದು ಸರ್. ಒಟ್ಟಾರೆ ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ನಾವು ರೈತರಾದ್ರಿಂದ ಮತ್ತೆ ಅದನ್ನೇ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇಲ್ಲಾಂದ್ರೆ ಬೇರೆ ಯಾವ್ದನ್ನಾದ್ರು ಮಾಡಿದ್ರೆ ನಮಗೆ ಈಗ ಮತ್ತೆ ಬೇರೆ ಯಾವ್ದು ಮಾಡಕ್ ಬರೋದಲ್ಲ, ಆಗೋದಲ್ಲ, ಮತ್ತೆ ಮಾಡ್ಲೇಬೇಕು ನಾವು ರೈತರಾಗಿಂದಾಗ. ಮತ್ತೆ ಅದನ್ನ ನಾವು ಪ್ರೇಮದಿಂದ ಮಾಡ್ಲೇಬೇಕಾಗತ್ತೆ, ಇಲ್ಲಂತಂದ ಹೇಳಿದ್ರೆ ನಾವು ಅದರಿಂದ ನಿರ್ಲಕ್ಷಿತ ಮಾಡಿದ್ರೆ ಮತ್ತೆ ಏನು ಸಿಗೋದಲ್ಲ, ಅಲ್ಲಿಗೂ ಸಿಗಲ್ಲ ಸರ್. ಈ ಒಂದು ಇದ್ರಾಗೆ ಒಳ್ಳೆ ಮಳೆ ಆಯ್ತಂದ್ರೆ ಒಳ್ಳೆ ಬೆಳೆ ಬೆಳೆಬಹುದು ಬೆಳೆಬಹುದು ಸರ್. ಜಮೀನು ಇರೋದ್ರಿಂದ ಮತ್ತೆ ಅದನ್ನೇನು ಮಾಡಕ್ಕಾಗಲ್ಲ ಸರ್. ಅದರ ಲಾಭ ಲಕ್ಷಣ ನಾವು ಅದನ್ನ ಅಂದ್ಕೊಂಡು ನಾವು ಕೈ ಬಿಡಕ್ಕಾಗಲ್ಲ, ಮತ್ತೆ ರೈತರಾದ್ಮೇಲೆ ಅದನ್ನ ಮಾಡ್ಲೇಬೇಕು ಸರ್. ಒಳ್ಳೇದು ಗೋಣಿ ಬಸಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸೂರ್ಯಕಾಂತಿ ಹಾಗೂ ರಾಗಿ ಬೆಳೆಯನ್ನ ಯಾವ ರೀತಿ ಬೆಳಿಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಸೂರ್ಯಕಾಂತಿ ಹಾಗೂ ರಾಗಿ ಕೃಷಿಯ ಅನುಭವಗಳ ಕುರಿತು ಜಗಳೂರು ತಾಲೂಕು ಲಕ್ಕಂಪುರ ಗ್ರಾಮದ ಕೃಷಿಕ ಜಿ ಗೋಣಿ ಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಲ್ಲಿ ತುಂಬಿದೆ, ಇದನ್ನು ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಕೆಲವರು ಗಮನಿಸಿ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 13/7/2022 ಬುಧವಾರ ಸಂಜೆ 6:51 ಪ್ರಸಾರವಾಗಲಿದೆ. ವಿಷಯ ತೆಂಗು ಮತ್ತು ಅಡಿಕೆ ಬೆಳೆಗಳ ನಿರ್ವಹಣೆ. ತೋಟಗಾರಿಕೆ ಬೆಳೆಗಳಾದ ತೆಂಗು ಮತ್ತು ಅಡಿಕೆ ಬೆಳೆಗಳಲ್ಲಿ ಬರುವ ಕೀಟ ಮತ್ತು ರೋಗಗಳ ಹತೋಟಿ, ಗೊಬ್ಬರ, ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಮುಂತಾದ ವಿಷಯಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಯಶವಂತ್ ಕುಮಾರ್. ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640273 ಹಾಗೂ 9141970272. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ ಹೆಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 13/7/2022 ಬುಧವಾರ ಸಂಜೆ 6:51 ನಿಮ್ಮ ಚಿತ್ರದುರ್ಗ ಎಫ್ಎಂನಲ್ಲಿ. ಇನ್ನು ಮುಂದೆ ಕೇಳಿ. ಕಾರ್ಯಕ್ರಮ ರೇಗಿಲೆ ಮಿಡಿತ. ನಮಸ್ಕಾರ ರೈತ ಬಂಧವರೇ, ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಸಿಎಸ್. ನಾನು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತು ತಮ್ಮಲ್ಲಿ ಹಂಚಿಕೊಳ್ಳಲು ಬಯಸುತ್ತಿರುವ ವಿಷಯ ಗೋಡಂಬಿ ಬೆಳೆಯಲ್ಲಿನ ಪೋಷಕಾಂಶಗಳು ಮತ್ತು ನೀರಿನ ನಿರ್ವಹಣೆಯ ಬಗ್ಗೆ. ಪೋಷಕಾಂಶಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ದೀರ್ಘಾವಧಿ ಬೆಳೆ. ಸಾಮಾನ್ಯವಾಗಿ ಗೋಡಂಬಿ ಬೆಳೆಯನ್ನು ಕಡಿಮೆ ಫಲವತ್ತತೆ ಭೂಮಿಯಲ್ಲಿ ಬೆಳೆಯುವುದರಿಂದ ಹಾಗೂ ಯಾವುದೇ ಪೋಷಕಾಂಶಗಳನ್ನು ನೀಡದೇ ಇರುವುದರಿಂದ ಇಳುವರಿ ಖಂಡಿತವಾಗಲೂ ಕುಂಠಿತವಾಗುತ್ತದೆ. ಏಕೆಂದರೆ ಇದನ್ನು ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ದೇಶಕ್ಕೆ 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಬ್ರೆಜಿಲ್ ರಾಷ್ಟ್ರದಿಂದ ತಗೊಂಬಂದು ನಾಟಿ ಮಾಡಿರುತ್ತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಅರಣ್ಯ ಪ್ರದೇಶದ ವಿಸ್ತೀರ್ಣವನ್ನು ಹೆಚ್ಚಿಗೆ ಮಾಡುವುದು ಹಾಗೂ ಮಣ್ಣಿನ ಸವಳತೆಯನ್ನು ಕಡಿಮೆಗೊಳಿಸುವುದು. ಹಾಗಾಗಿ ಇದಕ್ಕೆ ಯಾವುದೇ ಒಂದು ಪೋಷಕಾಂಶಗಳೇ ಆಗಲಿ ಅಥವಾ ನೀರೇ ಆಗಲಿ ಇದಕ್ಕೆ ಫಲವತ್ತತೆ ಇರುವ ಮಣ್ಣಿನಲ್ಲಿ ಇದನ್ನು ಬೆಳೆಯಲು ಯಾರೂ ಇಷ್ಟಪಡುವುದಿಲ್ಲ. ಆದ ಕಾರಣದಿಂದ ಇದರ ಇಳುವರಿ ಕುಂಠಿತವಾಗುತ್ತದೆ. ಪ್ರತಿ ವರ್ಷ ನಿಯಮಿತವಾಗಿ ಗೊಬ್ಬರಗಳನ್ನು ಕೊಟ್ಟಿದ್ದೇ ಆದಲ್ಲಿ ಗಿಡಗಳಲ್ಲಿನ ಹೆಚ್ಚಿನ ದ್ವಿಲಿಂಗ ಹೂವುಗಳು ಅಂದರೆ ಗಂಡು ಮತ್ತು ಹೆಣ್ಣಿನ ಹೂವುಗಳ ಉತ್ಪಾದನೆ ಹೆಚ್ಚಾಗುತ್ತದೆ. ಆದ ಕಾರಣದಿಂದ ಹೂವುಗಳ ಸಂಖ್ಯೆಯು ಹೆಚ್ಚಾಗುವುದಲ್ಲದೆ ಕಾಯಿ ಕಚ್ಚಲು ಸಹ ನೆರವಾಗುತ್ತದೆ. ಅಲ್ಲದೆ ಗಿಡಗಳಲ್ಲಿ ಕಾಯಿ ಉದುರುವುದು ಕೂಡ ಕಡಿಮೆಯಾಗುವುದು ಈ ದ್ವಿಲಿಂಗ ಹೂವುಗಳಿಂದ. ಇವಾಗ ನಾವು ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಕೊಡುವ ಕ್ರಮೇಣಕ್ಕೆ ಬಂದರೆ ಗಿಡದ ವಯಸ್ಸು 1 ವರ್ಷ ಇರುವಾಗ ಸುಮಾರು 130 ಯೂರಿಯಾ, 300 ಸೂಪರ್ ಫಾಸ್ಫೇಟ್ ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಶ್ 100 ಗ್ರಾಂ ಮೊದಲನೇ ವರ್ಷದ ಸಸಿಗಳಲ್ಲಿ ಕೊಡಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಸುಮಾರು 10 ಕೆಜಿ. ನಾವು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವ ಮುಂಚಿತವಾಗಲೇ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಹಾಗೆ ಎರಡನೇ ವರ್ಷದಲ್ಲಿ ಬಂದವಾಗ ಈ ಮೊದಲನೇ ವರ್ಷ ಏನು ಕೊಟ್ಟಿರ್ತೀವಲ್ಲ ಅದರ 2ರಷ್ಟು ಸಹ ಕೊಡಬೇಕಾಗುತ್ತೆ. 260 ಗ್ರಾಂನಷ್ಟು ಯೂರಿಯಾ, 600 ಗ್ರಾಂ ಸೂಪರ್ ಫಾಸ್ಫೇಟ್, 200 ಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್, ಜೊತೆಗೆ 20 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ. ಹಾಗೆಯೇ 4ರಿಂದ 8ನೇ ವರ್ಷಕ್ಕೆ ಸಸಿಗಳ ಅವಧಿಯಲ್ಲಿ 1 ಕೆಜಿ 100 ಗ್ರಾಂನಷ್ಟು ಯೂರಿಯಾ, 600 ಗ್ರಾಂನಷ್ಟು ಸೂಪರ್ ಫಾಸ್ಫೇಟ್ ಹಾಗೂ 200 ಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಪ್ರತಿ ಗಿಡಕ್ಕೆ ಪ್ರತಿ ವರ್ಷ ಗ್ರಾಮ್ ಲೆಕ್ಕದಲ್ಲಿ ಕೊಡಬೇಕಾಗುತ್ತೆ. ಹಾಗೆಯೇ ಇದು ಕೊಟ್ಟಿಗೆ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಆದಂತ ಕೊಟ್ಟಿಗೆ ಗೊಬ್ಬರ 20 ಕೆಜಿ ಕೊಡಬೇಕಾಗುತ್ತೆ ಪ್ರತಿ ಗಿಡಕ್ಕೆ. ಹಾಗೆ 9ನೇ ವರ್ಷದಿಂದ ಇದು ಒಂದು ಪ್ರಬುದ್ಧಮಾನಕ್ಕೆ ಬರುತ್ತದೆ. ಆದ ಕಾರಣದಿಂದ 1 ಕೆಜಿ 100 ಗ್ರಾಂನಷ್ಟು ಯೂರಿಯಾ, 1 ಕೆಜಿ 200 ಗ್ರಾಂನಷ್ಟು ಸೂಪರ್ ಫಾಸ್ಪೇಟ್ ಹಾಗೂ 400 ಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಜೊತೆಗೆ ಕೊಟ್ಟಿಗೆ ಗೊಬ್ಬರವನ್ನು ಸಹ ಕೊಡಬೇಕಾಗುತ್ತೆ. ಯಾಕಂದ್ರೆ 9ನೇ ವರ್ಷದಿಂದ ಗಿಡಗಳು ಪ್ರಬುದ್ಧಮಾನಕ್ಕೆ ಬರ್ತವೆ. ಶಿಫಾರಸು ಮಾಡಿದ ಗೊಬ್ಬರಗಳಲ್ಲಿ ಸಮ ಪ್ರಮಾಣದಲ್ಲಿ ಮೇ, ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಗಿಡಗಳಿಗೆ ಕೊಡಬೇಕಾಗುತ್ತೆ. ಇದನ್ನ ನಾವು ಮಿಡ್ ಡೋಸಸ್ ಅಂತ ಹೇಳ್ತೀವಿ, ಅಂದ್ರೆ 2 ಸರಿ ಕೊಡಬೇಕಾಗುತ್ತೆ ವರ್ಷದಲ್ಲಿ. ಮೇ, ಜೂನ್ ಮುಂಗಾರಲ್ಲಿ, ಒಂದು ಹಿಂಗಾರಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್. ಹಾಗೆಯೇ ಗಿಡದ ಬೆಳವಣಿಗೆ ಅನುಗುಣವಾಗಿ ಅಂದ್ರೆ 2 ಅಡಿಯಿಂದ 7 ಅಡಿ ದೂರದಲ್ಲಿ 15 ಸೆಂಟಿಮೀಟರ್ ಆಳದ 1 ಅಡಿ ಅಗಲದ ಗುಣಿಗಳನ್ನು ಗಿಡದ ಸುತ್ತಲೂ ತೆಗೆದು ಗೊಬ್ಬರವನ್ನು ಕೊಟ್ಟು ಮಣ್ಣನ್ನು ಮುಚ್ಚಬೇಕು. ಅಂದ್ರೆ 2 ಅಡಿಯಿಂದ 7 ಅಡಿ ದೂರದಲ್ಲಿ 15 ಸೆಂಟಿಮೀಟರ್ ಆಳದ 1 ಅಡಿ ಅಗಲದ ಗುಣಿಗಳನ್ನು ಗಿಡದ ಸುತ್ತಲೂ ತೆಗೆದು ಗೊಬ್ಬರ ಕೊಟ್ಟು ಮಣ್ಣನ್ನು ಮುಚ್ಚಬೇಕಾಗುತ್ತದೆ. ಹಾಗೆಯೇ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಕೊಟ್ಟ ನಂತರ ನೀರಾವರಿ, ನಾಟಿ ಮಾಡಿದ ಮೊದಲೆರಡು ವರ್ಷ ಗಿಡಗಳಿಗೆ ನಿಯಮಿತವಾಗಿ ನೀರನ್ನು ಕೊಡುತ್ತಾ ಬರಬೇಕು. ಅಂದರೆ 10ರಿಂದ 15 ದಿನಗಳಿಗೊಮ್ಮೆ ಕೊಟ್ಟರೆ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಇದೇ ರೀತಿಯಾಗಿ ಇಳುವರಿ ಪ್ರಾರಂಭವಾದ ನಂತರದಲ್ಲಿ ಮುಖ್ಯವಾಗಿ ಪ್ರತಿ ದಿನಕ್ಕೊಮ್ಮೆ ನೀರನ್ನು ಒದಗಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದಾಗಿರುತ್ತದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9901910595. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕೆಳಗಡೆ ಗಮನಿಸಿ, ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅಮೃತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ. ಇದರಲ್ಲಿ ನೆಹರು ನೇತೃತ್ವದ ಮಧ್ಯಂತರ ಸರ್ಕಾರ ಈ ವಿಷಯವಾಗಿ ಚಿತ್ರದುರ್ಗದ ಕಲಾ ಕಾಲೇಜಿನ ಪ್ರೊಫೆಸರ್ ರೇವಣ್ಣ ಸಿದ್ದಯ್ಯ ಅವರಿಂದ ಮಾಹಿತಿ ಹಾಗೂ ಕ್ಲೆಮೆಂಟ್ ಆಟ್ಲಿ ಘೋಷಣೆ ಕುರಿತು ಡಾ ಎಸ್ ಎಚ್ ಶಫೀವುಲ್ಲಾ ಅವರಿಂದ ಮಾಹಿತಿ, ನಂತರ ಸ್ವಾತಂತ್ರ್ಯ ಚಳವಳಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೊಡುಗೆ ಕುರಿತು ಹಿರಿಯ ಪತ್ರಕರ್ತರಾದ ಉಜ್ಜಿನಪ್ಪ ಅವರಿಂದ ಮಾಹಿತಿ ಕೇಳುತ್ತೀರಿ. ನಿರ್ಮಾಣ ಎಂಎಸ್ ದ್ಯಾಮಲಾಂಬಿಕ, ಪ್ರಸ್ತುತಿ ಎಂ ರೇಣುಕಾ ಪ್ರಕಾಶ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇದೇ ಕಾರ್ಯಕ್ರಮ ಮತ್ತೆ ಬುಧವಾರ ಬೆಳಗ್ಗೆ 9:05 ಪ್ರಸಾರವಾಗಲಿದೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೇಳಿದರೆ ಇದೊಂದು ಪ್ರಕಟಣೆ. ಹೆಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 13/7/2022 ಬುಧವಾರ ಸಂಜೆ 6:51 ಪ್ರಸಾರವಾಗಲಿದೆ. ವಿಷಯ ತೆಂಗು ಮತ್ತು ಅಡಿಕೆ ಬೆಳೆಗಳ ನಿರ್ವಹಣೆ. ತೋಟಗಾರಿಕೆ ಬೆಳೆಗಳಾದ ತೆಂಗು ಮತ್ತು ಅಡಿಕೆ ಬೆಳೆಗಳಲ್ಲಿ ಬರುವ ಕೀಟ ಮತ್ತು ರೋಗಗಳ ಹತೋಟಿ, ಗೊಬ್ಬರ, ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಮುಂತಾದ ವಿಷಯಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಯಶವಂತ್ ಕುಮಾರ್. ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444864273 ಹಾಗೂ 9141970272. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 13/7/2022 ಬುಧವಾರ ಸಂಜೆ 6:51 ನಿಮ್ಮ ಚಿತ್ರದುರ್ಗ ಎಫ್ಎಂನಲ್ಲಿ. ಭಾಯೋ, ಭೂಕಂಪ ಸಂಭಾವಿತ ಪಹಾಡಿ ಕ್ಷೇತ್ರ ಮೇ ಲ್ಯಾಂಡ್ ಸ್ಲೈಡ್ ಕೇ ಖತರೆ ಕೇ ಬಾರೇ ಮೇ ಆಜ್ ಹಮೇ ಭೂ ವಿಜ್ಞಾನಿ ಬತಾಯೆಂಗೇ. ಸಬ್ಸೆ ಪಹಲಿ ಬಾತ್, ಕಚ್ಚೆ ಪಹಾಡೋ ಪರ್ ಮಕಾನ್ ನಾ ಬನಾಯೆ. ಪಹಾಡಿ ಕ್ಷೇತ್ರ ಮೇ ಭಾರಿ ನಿರ್ಮಾಣ ಮಿಟ್ಟಿ ಕಿ ಪಕಡ್ ಕೋ ಢೀಲಾ ಕರ್ತಾ ಹೈ, ಐಸೆ ಮೇ ಭೂಕಂಪ ಆನೆ ಪರ್ ಲ್ಯಾಂಡ್ ಸ್ಲೈಡ್ ಕಾ ಖತರಾ ಬಢ್ ಜಾತಾ ಹೈ. ಇಸ್ಲಿಯೇ ಇಮಾರತೋ ಕೇ ನಿರ್ಮಾಣ ಕೇ ಸಮಯ ಭೂಕಂಪ ಸೇ ಬಚಾವ್ ಸಂಬಂಧಿ ಮಾಪದಂಡೋ ಕಾ ಖ್ಯಾಲ್ ರಖನಾ ಚಾಹಿಯೇ. ಔರ್ ಮಿಟ್ಟಿ ಕಿ ಪಕಡ್ ಮಜಬೂತ್ ಬನಾನೆ ಕೇ ಲಿಯೇ ಅಧಿಕ ಸೇ ಅಧಿಕ ಪೇಡ್ ಲಗಾಯೆ. ಆಪ್ಕೆ ಹಿತ್ ಮೇ ತತ್ಪರ್ ಎನ್ಡಿಎಂಎ. ಈಗ ಪ್ರಕಟಣೆಗಳು. ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗುವ ಕೃಷಿ ವಿಶ್ವವಿದ್ಯಾಲಯಗಳಿಗೆ ದಾಖಲಾತಿ ಬಯಸುವ ವಿದ್ಯಾರ್ಥಿಗಳು ಪಾಲಿಸಬೇಕಾದ ನಿಯಮಗಳು ಹೀಗಿವೆ. ದಿನಾಂಕ 12/7/2022 ಮಹಾವಿದ್ಯಾಲಯದ ಆವರಣಕ್ಕೆ ಬೆಳಗ್ಗೆ 8:30 ಒಳಗಾಗಿ ಹಾಜರಾಗಬೇಕು. ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಹಾರ ವ್ಯವಸ್ಥೆಯನ್ನು ತಾವೇ ಮಾಡಿಕೊಳ್ಳತಕ್ಕದ್ದು. ವಿದ್ಯಾರ್ಥಿಗಳ ದಟ್ಟಣೆ ಹೆಚ್ಚಾಗಿರುವುದರಿಂದ ಪೋಷಕರಿಗೆ ಮಹಾವಿದ್ಯಾಲಯದ ಒಳಗೆ ಪ್ರವೇಶ ನಿರ್ಬಂಧಿಸುವುದರಿಂದ ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ವಿದ್ಯಾರ್ಥಿಗಳು ಕಪ್ಪು ಬಾಲ್ ಪಾಯಿಂಟ್ ಪೆನ್ನು ತರತಕ್ಕದ್ದು. ಸಿಇಟಿ ಪ್ರವೇಶ ಪತ್ರ ಮತ್ತು ಆನ್ಲೈನ್ ಮೂಲಕ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ಪಡೆದ ಸ್ವೀಕೃತಿ ತರತಕ್ಕದ್ದು. ದಾವಣಗೆರೆ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಮಣ್ಣಿನಲ್ಲಿ ಪೋಷಕಾಂಶಗಳು ಪೋಲಾಗುವ ಸಾಧ್ಯತೆಗಳಿರುತ್ತವೆ. ಈ ಹಂತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಪ್ರಮುಖ ಪಾತ್ರ ವಹಿಸುತ್ತದೆ. ಹೊಲದಲ್ಲಿ ನೀರು ನಿಂತಿದ್ದರೆ ಹೊರಹಾಕಲು ಪ್ರಯತ್ನ ಮಾಡಿರಿ. ಹೆಚ್ಚು ಮಳೆ ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಯೂರಿಯಾ ಗೊಬ್ಬರ ಬಳಸಬಾರದು. ಬದಲಾಗಿ ಹೆಚ್ಚು ತೇವಾಂಶದಿಂದ ಸಸಿಗಳು ಹಳದಿಯಾಗುವುದನ್ನು ನಿರ್ವಹಿಸಲು ನೀರಿನಲ್ಲಿ ಕರಗುವ 19-19-19 ರಸಗೊಬ್ಬರವನ್ನು ಪ್ರತಿ ಲೀಟರ್ ನೀರಿಗೆ 4 ಗ್ರಾಂ ಬೆರೆಸಿ ಸಿಂಪರಣೆ ಮಾಡಬಹುದು. ಹಳದಿ ನಂಜಾಣು ರೋಗದ ಬಾಧೆ ಕಂಡುಬಂದಲ್ಲಿ ನಂಜಾಣು ರೋಗ ಬಾಧಿತ ಸಸಿಗಳನ್ನು ಕಿತ್ತು ಹಾಕಬೇಕು. ವಿವಿಧ ಬೆಳೆಗಳಲ್ಲಿ ರಸ ಹೀರುವ ಕೀಟಬಾಧೆ ನಿಯಂತ್ರಣ ಮಾಡಲು 6 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಡ್ 17.8 SL ಅನ್ನು 15 ಲೀಟರ್ಗೆ ನೀರಿಗೆ ಅಥವಾ 1 ಗ್ರಾಂ ಥೈಯೋಮಿಥಾಕ್ಸಮ್ 25 WG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ಇನ್ನು ಮುಂದೆ ಬಿತ್ತನೆ ಮಾಡುವ ಬೆಳೆಗಳಲ್ಲಿ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ 2 ಗ್ರಾಂ ಇಮಿಡಾಕ್ಲೋಪ್ರಿಡ್ ಮತ್ತು 4 ಗ್ರಾಂ ಕಾರ್ಬನ್ ಡೈಜಿಮ್ ಬಳಸಿ ಬೀಜೋಪಚಾರ ಮಾಡಬೇಕು. ಸಜ್ಜೆ, ನವಣೆ, ಜೋಳ, ಬೆಂಡಿ, ಚೆಂಡುಹು ಇತ್ಯಾದಿ ಬೆಳೆಗಳನ್ನು ಬದು ಪಟ್ಟಿ ಮಿಶ್ರ ಬೆಳೆಯಾಗಿ ಅಥವಾ ಅಂತರ ಬೆಳೆಯಾಗಿ ಬೆಳೆಯುವುದು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ 2019 ಮೂರು ಹಂಗಾಮುಗಳಲ್ಲಿ ರೈತರು ಸಲ್ಲಿಸಿದ್ದ ಪ್ರಸ್ತಾವನೆಗಳು ಹಾಗೂ ಬೆಳೆ ಸಮೀಕ್ಷೆಯ ದತ್ತಾಂಶಗಳೊಂದಿಗೆ ಹೋಲಿಕೆ ಮಾಡಿ ತಾಳೆ ನೋಡಲಾಗಿದೆ. ವಿಮಾ ಸಂಸ್ಥೆಯವರು ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ದಾವಣಗೆರೆ ಜಿಲ್ಲೆಯ 2066 ಜನ ರೈತರ ಪ್ರಸ್ತಾವನೆಗಳನ್ನು ತಿರಸ್ಕರಿಸಿದ್ದಾರೆ. ತಿರಸ್ಕೃತಗೊಂಡ ರೈತರ ಪ್ರಸ್ತಾವನೆಗಳ ಮಾಹಿತಿಯನ್ನು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ. ಆದುದರಿಂದ 2019 ಮೂರು ಹಂಗಾಮುಗಳಲ್ಲಿ ವಿಮೆ ಮಾಡಿಸಿರುವ ರೈತರು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ದಯವಿಟ್ಟು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಆಕ್ಷೇಪಣೆಗಳನ್ನು ದಿನಾಂಕ 15/7/2022 ಒಳಗೆ ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಕಚೇರಿಗಳನ್ನು ಸಂಪರ್ಕಿಸಲು ವಿನಂತಿಸಿದೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ. ಆರೋಹಿತವರು ನಿನಗೇ